ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನುಗುಂಡಿ ಧಾರವಾಡ. ನಿಸರ್ಗ ಜ್ಞಾನಾಮೃತ ಆಕಾಶವಾಣಿ ಧಾರವಾಡ. ಸಾವಯವ ಕೃಷಿ ಮತ್ತು ಸಮಗ್ರ ಕೃಷಿ ಕುರಿತು ಹುಬ್ಬಳ್ಳಿ ತಾಲೂಕಿನ ಅಗಡಿ ಗ್ರಾಮದ ಪ್ರಗತಿಪರ ರೈತರಾದ ಬಸಯ್ಯ ಉಳವಯ್ಯ ಮಂಟಯ್ಯನವರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ನಮಸ್ಕಾರ ರೈತ ಬಾಂಧವರೇ, ಇವತ್ತು ಸಾವಯವ ಕೃಷಿ ಮತ್ತು ಸಮಗ್ರ ಕೃಷಿಯ ಕುರಿತು ಮಾಹಿತಿಯನ್ನ ನೀಡಲಿಕ್ಕೆ ಬಸಯ್ಯ ಉಳವಯ್ಯ ಮಂಟಯ್ಯನವರು ಹುಬ್ಬಳ್ಳಿ ತಾಲೂಕಿನ ಅಗಡಿ ಗ್ರಾಮದ ಪ್ರಗತಿಪರ ರೈತರಾದಂಥ ಇವರು ಸಾವಯವ ಕೃಷಿಯಲ್ಲಿ ಮತ್ತು ಸಮಗ್ರ ಕೃಷಿಯಿಂದಲೇ ಅನೇಕ ಪ್ರಶಸ್ತಿಗೆ ಭಾಜನರಾಗಿ ಕೃಷಿಯಲ್ಲಿ ದ್ವಿಗುಣ ಆದಾಯ ಗಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇವರಿಂದ ನಾವು ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಬಸಯ್ಯ ಉಳವಯ್ಯ ಮಂಟಯ್ಯನವರೇ ನಮಸ್ಕಾರ. ನಮಸ್ಕಾರ, ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಬಸಯ್ಯವರೇ, ಸಾವಯವ ಕೃಷಿ ಇದು ಯಾವಾಗಿನಿಂದ ನಿಮ್ಮ ಹೊಲದಲ್ಲಿ ಪ್ರಾರಂಭ ಮಾಡಿದ್ರಿ, ಯಾರಿದಕ್ಕೆ ಪ್ರೇರಣೆ? ಸಾವಯವ ಕೃಷಿ ಅಂದ್ರೆ ಸರ, ಮೊದಲ ಈಗೆಲ್ಲ ನಾವು ಎಲ್ಲ ಕಡೆ ನೋಡ್ತಿದ್ವಿ ಕೆಮಿಕಲ್ ಯುಕ್ತ ಆಹಾರ ಬರಾಕತ್ತೈತಿ. ಅದಕ್ಕೆ ನಾವು ಮೊದಲಕ್ಕೆ ನಮ್ಮ ಮನೆಗೆ ನಾವು ಸಾವಯವ ಬೆಳ್ಕೋಬೇಕು, ನಮ್ಮ ಆರೋಗ್ಯ ಚಲೋ ಇಟ್ಕೋಬೇಕು ಅನ್ನೋ ಕಾರಣದಿಂದ ಸಾವಯವ ಮಾಡ್ಬೇಕಂತೇಳಿ ನಮಗೊಂದು ಮೂಡಿ ಬಂತು. ಅಂದ್ರೆ ನಮ್ಗೆ ಇಲಾಖೆ ಅಧಿಕಾರಿಗಳಾಗಲಿ, ಕೃಷಿ ಇಲಾಖೆದಾರಾಗಲಿ, ಯೂನಿವರ್ಸಿಟಿ ಅವರಾಗಲಿ ನಮಗೆ ಪ್ರೇರಣೆಯನ್ನು ಕೊಟ್ಟರು. ನೀವು ಸಾವಯವ ಮಾಡೋದ್ರಿಂದ ನೀವು ಭೂಮಿ ಫಲವತ್ತತೆಯನ್ನು ಹೆಚ್ಚಿಗೆ ಆಗ್ತದೆ, ನಿಮ್ಮ ಆರೋಗ್ಯನೂ ಚಲೋ ಇಟ್ಕೋತೀರಿ. ಮೊದಲಕ್ಕೆ ನಮಗೆ ಬೇಕಾಗಿದ್ದೇನು ಆರೋಗ್ಯ. ನಮ್ಮ ರೈತರಿಗೆ ಸರಿಯಾದ ಮಾಹಿತಿ ಅವ್ರಿಗೆ ಎಲ್ಲ ರೀತಿಯಿಂದ ಸಿಕ್ಕರೆ ಕೆಮಿಕಲ್ ಕಮ್ಮಿ ಮಾಡಿ ಸಾವಯವದಾಗ ಬೆಳೆಯುವಂತ ಒಂದು ವಿಷಮುಕ್ತ ಆಹಾರ ಬೆಳಿಬೇಕು ಅನ್ನೋದು ರೈತರಿಗೆ. ರೋಗ ಮುಕ್ತ ದೇಶ, ವಿಷಮುಕ್ತ ಆಹಾರ ನಮಗೆ ಬೇಕು ಮೊದಲಕ್ಕಂತ ನಾವೊಂದು ಪ್ರಾರಂಭ ಮಾಡಿದ್ವಿ ಸರ್. ಅಲ್ಲ ಬಸಯ್ಯವರ, ತಮ್ಮ ಹೊಲದಲ್ಲಿ ಸಾವಯವನ್ನ ಯಾವಾಗ್ನಿಂದ ಶುರು ಮಾಡಿದಿರ್ತಾವ? ಈಗ ನಾನು 3-4 ಆಯ್ತು ಸರ್ ನನಗೆ ಸಾವಯವ ಮಾಡಕತ್ತ. 4 ಆದ್ರೂ 1 ಕಿಲೋ ಎಟ್ ಅ ಟೈಮ್ 1 ಕಿಲೋ ಸಾವಯವ ಮಾಡಕ್ ಸಾಧ್ಯ ಆಗುದಿಲ್ಲ. ಮೊದಲೆಲ್ಲ ಕೆಮಿಕಲ್ ಯೂಸ್ ಮಾಡ್ತಿದ್ದೆ ನಾನಾದ್ರೂ, ಹಂಗ ನಮ್ಮ ಭೂಮಿನೂ ಅದೇ ರೀತಿ ಹೊಂದ್ಕೊಂಡ್ಬಿಟ್ಟತಿ. ಅದಕ್ಕಾಗಿ ನಾವು ಮಾಡಾಕತ್ತೀವಿ ಅಂದ್ರೆ 1 ಕಿಲೋ ಬೇಡ, ಸ್ವಲ್ಪ 1 ವರ್ಷ 2 ಚೀಲ ವೀರ್ಯ ಗೊಬ್ಬರ ಡಿ ಎ ಪಿ ಹಾಕ್ತಿದ್ವಿ ಅಂದ್ರೆ ಅದು 1/2 ಚೀಲಕ್ಕ ಕಮ್ಮಿ ಮಾಡ್ಕೋತ ಈಗ ಪೂರ್ಣ ಸಾವಯವದಾಗ ಬಂದಿವಿ. ಹಂಗೆ ಇದನ್ನು ನಾವು ಭೂಮಿಗೂ ಸ್ವಲ್ಪ ಪ್ರಮಾಣದಾಗ ಕೊಟ್ಕೋತ ಈಗ ಪೂರ್ತಿಯಾಗಿ ಸಾವಯವ ಮಾಡ್ಕೋತ ಬಂದಿದ್ವಿ. ಅಂದ್ರೆ ನೀವು ಹೇಳೋದು ಈ ಭೂಮಿಯ ಮೇಲೆ ನಾವು ರಾಸಾಯನಿಕ ಗೊಬ್ಬರಗಳನ್ನ ಸಿಂಪಡಿಸಿದಾಗ ಅದು ಭೂಮಿಯ ಫಲವತ್ತತೆಯನ್ನು ಕಳೆದುಕೊಳ್ತೈತಿ. ರಾಸಾಯನಿಕ ಗೊಬ್ಬರಗಳನ್ನ ಸಿಂಪಡಣೆ ಮಾಡದೇನೆ ಸಾವಯವ ಕೃಷಿ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀನಿ. ಅದು ಹೆಂಗ್ ಒಳ್ಳೇದಂದ್ರೆ ಸರ್, 1 ಕಿಲೋ ನಾವು ಈಗ ಸಾವಯವ ಮಾಡ್ತೀವಿ ಅಂತ ಈಗ ರೈತರ ತಲೆಯಾಗಿರ್ತೈತಿ. ಅವಾಗ ರೈತರು ಏನಂತಾರ, ಸಾವಯವ ಮಾಡಿದ್ರೆ ಯಾರು ಹೇಳ್ತಾರ ಮಾಡಕ್ ಆಗುದಿಲ್ಲ ಅಂತ ಹೇಳ್ತಾರ. ಅದಕ್ಕೆ 1 ಕಿಲೋ ಸಾವಯವ ಮಾಡಿ ಕೈ ಸುಟ್ಕೊಳ್ಳೋ ಬದಲು ನಾವು ಪ್ರಮಾಣ ಕಮ್ಮಿ ಮಾಡ್ಕೋತ ಬರ್ಬೇಕು. ನಾವು 1 ಎಕರೆಗೆ 1 ಚೀಲ ಡಿ ಎ ಪಿ ಹಾಕ್ತೀವಿ ಅಂದ್ರೆ ಅದರ 30 ಕೆಜಿ ಡಿ ಎ ಪಿ ಹಾಕ್ಬೇಕು. ಪ್ರಮಾಣ ಕಮ್ಮಿ ಮಾಡ್ಕೋತ ಬಂದಾಗ ಹೊಂದಾಣಿಕೆ ಆಗ್ತೈತಿ. ನಾವು 1 ಕಿಲೋ ಸಾವಯವ ಮಾಡ್ತೇವೆ, ಯಾರೋ ನಮ್ಗೆ ರೇಡಿಯೋದಾಗ ಹೇಳಿದ್ರು, ಟಿವ್ಯಾಗ ಹೇಳಿದ್ರು, ಪೇಪರ್ನಾಗ ಕೊಟ್ಟರು, ಅವ್ರು ನೋಡಿ ಯೂಟ್ಯೂಬ್ದಾಗ ನೋಡಿದ್ವಿ ಅಂತೇಳಿ ನಾವು ಸಾವಯವ ಯಾರನ್ನೂ ನೋಡಿ ಸಾವಯವ ಮಾಡಾಕೋದ್ರೆ ಸಾವಯವ ಆಗುದಿಲ್ಲ ಸರ್. ಅದಕ್ಕೆ ನಾವು ಏನು ಹೇಳ್ತೀವಿ ಅಂದ್ರೆ ಪ್ರಮಾಣ ಕಮ್ಮಿ ಮಾಡ್ಕೋತ ಸಾವಯವ ಮಾಡ್ಬೇಕಂದ್ರೆ ಮೊದಲೇ 1 ಕಿಲೋಗೆ ನಾವು ಸಾವಯವ ಮಾಡ್ತೇವೆ ಅಂತ ಗೊಬ್ಬರನ ಪೂರ್ತಿ ಜೀರೋ ಮಾಡಿ ನಮ್ಮ ಇಳುವರಿ ಬರುದಿಲ್ಲ. ಕ್ರಮೇಣವಾಗಿ ಕಮ್ಮಿ ಮಾಡ್ಕೋತ ಈಗ ನಾನು 4 ಹೇಳ್ತಾ ಇದ್ದೇನಲ್ಲ ಸರ್, 4 1 ಕಿಲೋ ಕಮ್ಮಿ ಮಾಡ್ಕೋತ ಭೂಮಿ ಹೊಂದಾಣಿಕೆ ಹಾಕೊಂಡ್ಬಿಡ್ತೈತಿ. ಈಗ 1 ಕಿಲೋ ಕಮ್ಮಿ ಮಾಡಿದ್ರೆ ಅದಕ್ಕೆ ಇಳುವರಿ ಅದ್ರ ಭೂಮಿ ಫಲವತ್ತತೆ ಇರುವುದಿಲ್ಲ, ಈಗ ಅದಕ್ಕೆ ಹೊಂದಾಣಿಕೆ ಆಗಿರ್ತೈತಿ ಮೊದಲು ಹೇಳ್ದಂಗ. ಈ ಸಾವಯವ ಕೃಷಿ ಸಲಕರಣೆಗಳು ಯಾವುವು, ಹೇಗೆ ಬಳಕೆ ಮಾಡ್ತೀರಿ ಅವನ್ನ? ಸರ್ ಮೊದಲಿಗೆ ಸಾವಯವ ಕೃಷಿ ಮಾಡ್ಬೇಕಂದ್ರೆ ದನಕರ ಬೇಕು ಮೂಲ. ದನಕರ ಇಲ್ಲ ಅಂದ್ರೆ ನಾವು ಸಾವಯವ ತಗೊಂಬಂದು ಮಾಡ್ತೀವಿ ಅಂದ್ರೆ ಅದು ಸಾಧ್ಯವಾಗದ ಮಾತು. ಆಮೇಲಿಂದ ಈಗ ಯಾರೋ ಒಬ್ರು ಹೇಳ್ತಾರ, ಈಗ ಸಾವಯವ ಫರ್ಟಿಲೈಸರ್ ಅಂಗಡಿಯಾಗೂ ಸಾವಯವ ಸಿಗ್ತೈತಿ ಅಂತ ಹೇಳ್ತಾರ. ಈಗ ಒಬ್ಬೊಬ್ಬರು ಒಂದೊಂದು ಅಂಗಡಿ ಮಾಡಿರ್ತಾರ, ನಮ್ದು ಸಾವಯವದಾಗ ಉತ್ಪನ್ನಗಳು ಸಿಗ್ತಾವ ಅಂತೇಳಿ ಅದನ್ನ ಯಾರ್ದೋ ತಂದು ನಾವು ಮತ್ತೆ ಹಾಕಿದ್ರೆ ಅದನ್ನ ನಮ್ಗೆ ಹೊಂದಾಣಿಕೆ ಹಾಕೋತೀವೋ ಬಿಡ್ತೀವೋ ಸೆಕೆಂಡರಿ. ನಮಗೆ ಸಾವಯವ ಮಾಡ್ಬೇಕಂದ್ರೆ ಮೂಲವಾಗಿ ದನಕರುಗಳು ಬೇಕು, ಅವನ್ನ ಮಾಡಕ್ ನಮ್ಗೆ ಸಾಧ್ಯ ಆಗ್ತದೆ. ಸಾವಯವ ಮಾಡಕ್ ಯಾವ ತರ ಮಾಡ್ತೀರಿ ಸಾವಯವ ಅಂದ್ರೆ ಸರ್? ನಮಗೆ ದನಕರುಗಳಿಂದ ಅಂದ್ರೆ ಮೊದ್ಲಕ ಜವಾರಿ ಆಕಳ ಇಲ್ಲ ಈಗ ದೇಶಿ ಆಕಳು ಬಂದ ಸಾಯಿವಾಲ, ಗಿರ್, ಅಮೃತ್ ಮಾಲ್ ಇಂಥವ ಯಾವ್ರ ನಮ್ಮ ಇವ ಜೆರ್ಸಿ ಎಚ್ ಎಪ್ ಇವನ್ನ ಬಿಟ್ಟು ಸಾವಯವ ಕೃಷಿ ಸಲಕರಣೆಗಳು ಬೇಕಾಗಿದ್ವು ಅಂದ್ರೆ ಜೆರ್ಸಿ ಎಚ್ ಎಪ್ ಬಿಟ್ಟು ಇವನ್ ಉಳಿದಿದ್ವನ್ನ ಯಾವ ನಮ್ಮ ಇರುವಂತ ಗುಣಧರ್ಮಗಳು ಬೇರೆ ಅದಾವ ಸರ್, ಇದ್ರಾಗ ಇರುವಂತ ಗುಣಧರ್ಮಗಳು ಬೇರೆ ಅದಾವ. ಹಾಲಾಗ್ಲಿ ಸಗಣಿ ಆಗ್ಲಿ ಗೋಮೂತ್ರ ಆಗ್ಲಿ ಅವನ್ನ ನಾವು ಅವ್ನ ತಗೊಂಡು ಯೂಸ್ ಮಾಡ್ಕೊಂತ ಅವನ್ನ ಸಾವಯವ ಕೃಷಿ ಉಪಯೋಗಕ್ಕೆ ಉಪಯೋಗ ಮಾಡ್ತೀವಿ ಸರ್. ಸಾವಯವ ಕೃಷಿಯಲ್ಲಿ ನೀವು ಇವುಗಳನ್ನೆಲ್ಲ ಹೇಗೆ ಬಳಕೆ ಮಾಡ್ತೀರಿ ಅಂತ? ಜೀವಾಮೃತ ಮಾಡ್ಬೋದು ಸರ್, ಜೀವಾಮೃತ ಮಾಡ್ತೀವಿ, ಘನ ಜೀವಾಮೃತ ಮಾಡ್ತೀವಿ, ಆಮೇಲಿಂದ ಬೀಜಾಮೃತ ಮಾಡ್ತೀವಿ. ಕೀಟನಾಶಕ ಬಂದಾಗ ಕೀಡಿಗೆ ಬಂದಾಗ ಅವಾಗ ಕೀಟನಾಶಕ ಮಾಡ್ತೀವಿ. ಅದಕ್ಕೆ ಬೀಜಾಮೃತ ಮಾಡೋದ್ರಿಂದ ನಾವು ಈಗ ನಾವು ಫರ್ಟಿಲೈಸರ್ ದಿಂದ ತಂದು ಬೀಜ ಡೈರೆಕ್ಟ್ ಬಿತ್ತೋದ್ರಿಂದ ಬೀಜೋಪಚಾರ ಅವ್ರು ಮಾಡಿರ್ತಾರ ಸರಿಯಾದ ರೀತಿ ಅವ್ರಿಗೆ ಆಗಿರಂಗಿಲ್ಲ, ಟನ್ ಗಟ್ಟಲೆ ಕೂಡಿಸಿ ಅವ್ರು ಬೀಜಾಮೃತ ಮಾಡಿರ್ತಾರೆ, ಅದರ ಸರಿಯಾಗಿ ಲೇಪನ ಆಗಿರ್ತತೆ ಬಿಡ್ತತೆ ಸರಿಯಾಗಿ ಆಗುದಿಲ್ಲ. ನಾವು ಇದು ಬೀಜೋಪಚಾರ ಮಾಡೋದ್ರಿಂದ ಅದನ್ನ ಬೀಜಾಮೃತ ಮಾಡೋದ್ರಿಂದ ನಮ್ಗೆ ಮುಂದೆ ಅರ್ಧ ರೋಗ ನಾವು ಈಗ ಹತೋಟ್ಯಾಗ ತಗೋಬಹುದು. ಜೀವಾಮೃತ ಅಂದ್ರೆ ಅದನ್ನ ಹೆಂಗ್ ಮಾಡ್ತೀರಿ? ಜೀವಾಮೃತ ಅಂದ್ರೆ ನಾವು 200 ಲೀಟರ್ ಡ್ರಮ್ ತಗೊಂಡು ಅದಕ್ಕೆ 10 ಕೆಜಿ ಸಗಣಿ, 5 ಕೆಜಿ ಬೆಲ್ಲ, 2 ಕೆಜಿ ದ್ವಿದಳ ಹಿಟ್ಟು, ಆಮೇಲಿಂದ ನಮ್ಮ ಹೊಲದಾಗ ಬದುವಿನಾಗ ಕೆಮಿಕಲ್ ಯೂಸ್ ಮಾಡ್ಲಂತ ಜಗದಾಗ ಗಿಡದ ಬುಡಕಾಗ್ಲಿ ಹುತ್ತದ ಮಣ್ಣಾರಾಗ್ಲಿ ಚಲೋ ಮಣ್ಣ ನಾನು ಅದಕ್ಕೆ 2 ಕೆಜಿ ನಮ್ಮ ಭೂಮಿಯಿಂದ ಬೇರೆ ಹೊಲದಂತಂದು ಹಾಕಕ್ಕಿಂತ ನಮ್ಮ ಭೂಮಿಯಿಂದ ಹಾಕಿ ಆ ಭೂಮಿ ಅದರ ಸೂಕ್ಷ್ಮಾಣುಜೀವಿಗಳು ಅದು ಭೂಮಿಗೆ ಇದು ಜೀವಾಮೃತದಂದ ಹೊಂದಾಣಿಕೆ ಆಗಲಿ ಅಂತೇಳಿ ಆ ಭೂಮಿಯನ್ನು ಮಣ್ಣು ಹಾಕಿ ಅದನ್ನು ನಾವು 8 ದಿನ ಕಳಿಸ್ತೀವಿ ಸರ್. ದ್ವಿದಳ ಧಾನ್ಯ ಧಾನ್ಯ ಯಾವ್ದಾರು ತಗೋಬರ್ರಿ ನೀವು, ಸೋಯಾಬಾನ್ ಹಿಟ್ಟರ್ ತಗೋರಿ, ಅಲ್ಲಿ ಸಂದಿದಾರ ಇಂತಾದ ಹಿಟ್ಟು ಅಂತಿಲ್ಲ, ದ್ವಿದಳ ಧಾನ್ಯ, ಏಕದಳ ಅಲ್ಲ ದ್ವಿದಳ, ಬೇಳೆ ಆಗುವಂತ ಕಾಳುಗಳ ನೀವು ತೊಗರಿ ತಗೋಬಹುದು, ಅಲಸಂದಿ ತಗೋಬಹುದು, ಉದ್ದು ತಗೋಬಹುದು, ಹೆಸರು ತಗೋಬಹುದು, ಕಡ್ಲಿ ಹಿಟ್ಟು ತಗೋಬಹುದು, ಶೇಂಗಾ, ನಾವು ದ್ವಿದಳ ಏನಂದು ಹಾಕೊಂಡು ನಾವು ಮಾಡ್ಕೊಳ್ಳೋ ಜೀವಾಮೃತ ಹೆಂಗ್ ತಯಾರು ಮಾಡ್ತೀರಿ? ಅದನ್ನ 7-8 ದಿನ ನಾವು ಸರ್ ನೀರಾಗ ಅದನ್ನ ಅಷ್ಟು ಕುಡಿಸಿ ಬೆಲ್ಲನೆಲ್ಲ ಕಡಿಸಿಟ್ಟಿರ್ತೇವಲ್ಲ ಅದನ್ನ 7-8 ದಿನ ನಾವು ಎಟ್ ಅ ಟೈಮ್ ಗಡಿಯಾರ ತರ ಒಂದ್ ರೊಟೇಷನ್ ದಲ್ಲಿ ತಿರುಗಿಸ್ತೇವೆ ಸರ್, ದಿನಕ್ಕೆ 3 ಟೈಮ್ ತಿರುಗಿಸ್ತೀವಿ. ಅದು 8 ದಿನಕ್ಕಂದ್ರೆ ರೆಡಿ ಆಗ್ತದೆ ಸರ್, ನಮ್ಮ 8 ದಿನಕ್ಕೆ ರೆಡಿ ಆಗ್ತತಿ. ಅದರಿಂದ ನಾವು ಸ್ಪ್ರೇಯರ್ ಮಾಡ್ಬೋದು ಬೆಳಿಗ್ಗೆ ಹೊಲಕ್ಕೆಲ್ಲ, ಅದನ್ನು ಸಿಂಪಡಣೆ ಮಾಡ್ಬೋದು ಸರ್, ಡ್ರಂಚ್ ಮುಖಾಂತರ ನಾವು ನೀರು ಮುಖಾಂತರ ಬಿಡಬಹುದು. ಮತ್ತೆ ಇದು ಮಣ್ಣಿನ ಫಲವತ್ತತೆಯನ್ನು ಯಾವ ರೀತಿ ಕಾಯ್ಕೊಳ್ತತಿ? ಮಣ್ಣಿನ ಫಲವತ್ತತೆ ಅಂದ್ರೆ ಸರ್ ಅದು ನಾವು ಈ ನಮ್ಮ ಬೇರೆ ನಮ್ಮ ಹೊಲದಂದ ಮಣ್ಣು ಹಾಕಿರೋದ್ರಿಂದ ಅದರ ಬಿರುವಂತ ಸೂಕ್ಷ್ಮಾನು ಜೀವಿಗಳನ್ನ ಜೀವಾಮೃತ ಮಾಡ್ತೀವಿ, ಅದು ಉತ್ಪತ್ತಿ ಮಾಡಿರ್ತದೆ ಸರ್, ಅದು ಉತ್ಪತ್ತಿ ಮಾಡೋದ್ರಿಂದ ಇದು ಅದಕ್ಕೆ ಇದಕ್ಕೆ ಮಣ್ಣಿಗೆ ಅದಕ್ಕೆ ನಾವು ನಮ್ಮ ಹೊಲದಂದ ಜಮೀನಿಂದ ಮಣ್ಣು ಹಾಕೋದು ಅನ್ನೋದು ಇದಕ್ಕೆ, ಅದರಿಂದ ಅದು ಉತ್ಪತ್ತಿ ಹಾಕೊಂಡು ಆಟೋಮೆಟಿಕ್ ಆಗಿ ಅಲ್ಲಿ ಜೀವಾಣುಗಳು ಹೆಚ್ಚಿಗೆ ಹಾಕುವಂತ ನಮ್ಗಲ್ಲಿ ಭೂಮಿ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡ್ತೇವೆ. ಈ ಸಾವಯವದಲ್ಲಿ ತಾವು ಯಾವೆಲ್ಲ ಬೆಳೆಗಳನ್ನು ಬೆಳಿತೀರಿ? ಸಾವಯವದಲ್ಲಿ ಸರ್ ನಾವು ಮೊದಲಿಗೆ ಶೇಂಗಾ ಬೆಳಿತೀವಿ, ಸೋಯಾಬೀನ್, ಹೆಸರು, ಅಲಸಂದಿ, ಉದ್ದು, ಇಂಥವು ನಾವು ಬೆಳಿತೀವಿ ಸರ್, ಹಲವಾರು ಬೆಳೆ ಬೆಳಿತೀವಿ. ಬಂದಂತ ಬೆಳೆಗಳ ನಿರ್ವಹಣೆ ಹೇಗೆ ಮಾಡ್ತೀರಿ, ಅದ್ರ ಮಾರುಕಟ್ಟೆ ಹೇಗೈತಿ? ನಿರ್ವಹಣೆ ಅಂದ್ರೆ ಸರ್ ನಮ್ಗೆ ನಾವು ಮೊದಲೇ ಹೇಳ್ದಂಗೆ ನಾವು ಬೀಜಾಮೃತ ಮಾಡೋದ್ರಿಂದ ಮೊದಲೇ ಪ್ರಮಾಣದಾಗ ಸಿಡಿ ಆಯ್ದು ಶೇಂಗಾಕ್ ಸಿಡಿ ಆಯ್ತೈತಿ, ಹಳದಿ ರೋಗ ಬರ್ತೈತಿ, ಅಂತ ಪ್ರಮಾಣ ನಾವು ಬೀಜಾಮೃತ ಮಾಡ್ಕೊಳ್ತೇವೆ. ನೀವು ಹೇಳದಲ್ಲ ಬೀಜಾಮೃತ ನಾವು ಮಾಡ್ಕೊಂಡು ಅಂದ್ರೆ ಅದು ನಮ್ಗೆ ಮುಂದಿನ ರೋಗ ಹತೋಟಿ ಕ್ರಮ ಆಟೋಮೆಟಿಕ್ ಆಗಿ ಕಮ್ಮಿ ಹಾಕೋತ ಬರ್ತೈತಿ. ಇದನ್ನ ನಾವು ಆದ್ರೂ ನಾವು ಆಗಲಕ್ಕೆ ಹೇಳ್ದಂಗ ಒಮ್ಕಿಲೆ ನಾವು ಫಸ್ಟ್ನೇಕ್ ಸ್ಟಾರ್ಟಿಂಗ್ ಇದನ್ನ ಮಾಡ್ತೀವಿ ಅಂದ್ರೆ ಸಾಧ್ಯ ಆಗದ ಮಾತು. ನಾವು ಈಗ ಇಲ್ಲಿ ಮಟ್ಟ ನಾವು ಕೆಮಿಕಲ್ ಯೂಸ್ ಮಾಡಿ ಒಮ್ಕಿಲೆ ಫಸ್ಟ್ಗೆ ನಾವು ಸಾವಯವ ಮಾಡ್ತೀವಿ, ಇದನ್ನ ನಾವು ಜೀವಾಮೃತ ಹೊಡೆದ ಕಂಟ್ರೋಲ್ ತಗೋತೀವಿ ಅಂದ್ರೆ ಒಮ್ಕಿಲೆ ಸಾಧ್ಯ ಆಗುದಿಲ್ಲ. ನಮ್ಮ ಭೂಮಿಗೆ ನಾವು ಹೊಂದ್ಕೊಂಡಂಗ ಆಟೋಮೆಟಿಕ್ ಆಗಿ ಯಥೇಚ್ಛವಾಗಿ 2-3 ವರ್ಷ ನಮ್ಮ ಭೂಮಿಗೆ ಅದು ಹೊಂದ್ಕೊಂಡಿರ್ಬೇಕು. ಹಂಗೆ ಮಾಡ್ಕೊಂಡು ನಾವು ಅದನ್ನ ಕಂಟಿನ್ಯೂಸ್ ಆಗಿ ಅದನ್ನ ಮಾಡ್ಕೊತ ಬಂದಾಗ ನಮ್ಗೆ ಭೂಮಿ ಫಲವತ್ತತೆ ಹೆಚ್ಚಿಗೆ ಆಗ್ತದೆ, ಇಳುವರಿನೂ ಹೆಚ್ಚಿಗೆ ಆಗುವಂತ ಚಾನ್ಸ್ ಇರ್ತದೆ. ನಾವು ಅದನ್ನ ಕಂಡುಕೊಂಡೇವೆ ಹೆಚ್ಚಿಗೆ ಆಗೈತಿ. ಮಾರುಕಟ್ಟೆ ಸರ್, ಮಾರುಕಟ್ಟೆದು ಒಂದು ಕೇಳಿದೆ ಸರ್ ನೀವು, ಮಾರುಕಟ್ಟೆ ಅಂದ್ರೆ ನಮ್ಗೆ ಈಗ ನಿಯರ್ ಈಗ ಮೊದ್ಲಕ್ಕೆ ಸಾವಯವ ಬೆಳೆದಾವ ಅಂದ್ರೆ ಸಾವಯವಕ್ಕೆ ಅದಕ್ಕೆ ಸಪ್ರೇಟ್ ಆಗಿ ಮಾರ್ಕೆಟ್ ಎಲ್ಲಿ ಇಲ್ಲ ಸರ್. ಈಗ ಸಾವಯವ ನಮ್ಗೆ ಇಲ್ಲಿ ನಮ್ಮ ನಿಯರ್ ಧಾರವಾಡ ಆಗುತ್ತೆ, ನಿಯರ್ ಅಂದ್ರೂ ಒಂದು 55-60 ಕಿಲೋಮೀಟರ್ ಧಾರವಾಡ ಆಗತ್ತೆ ನಮ್ಮ ಊರ್ಲಿಂದ. ನಮ್ಗೆ ಸಂಪರ್ಕದಾಗಿರುವಂತ ಅಧಿಕಾರಿಗಳು, ಕೃಷಿ ಅಧಿಕಾರಿಗಳು ಇರ್ಬೋದು, ಬೇರೆ ಡಿಪಾರ್ಟ್ಮೆಂಟ್ನಾಗಿರುವಂತ ಅಧಿಕಾರಿಗಳು, ನಾವು ಸಾವಯವ ಮಾಡ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿರ್ಬೇಕು. ನಮ್ಮವರ ಸಂಪರ್ಕ ಇದ್ದಾಗ ನಮ್ಮ ಸಾವಯವ ಬೆಳೆಯುವಂತ ರೈತರು ಇದ್ರೆ ಅವ್ರು ನಮ್ಗೆ ಫೋನ್ ಮಾಡ್ತಾರೆ, ನೀವು ಬೆಳೆದಂತ ಕಾಳು ನಮ್ಗೆ ಕೊಡ್ರಿ ಅಂತೇಳಿ. ಅವ್ರು ಫೋನ್ ಮುಖಾಂತರ ನಾವಾಗ್ಲೇ ಹೋಗಿ ಮಾರುಕಟ್ಟೆ ಎಲ್ಲಿ ಕಂಡುಕೊಳ್ಳಕ್ ಇನ್ನೂ ಮಾರುಕಟ್ಟೆ ಗುರುತುಪಡಿಸಿಲ್ಲ. ಸಾವಯವಕ್ಕಾಗಿ ದಲ್ಲಾಳಿಗಳು ಮಾರ್ಕೆಟ್ ಮಾಡ್ಬೇಕಾದ್ರೆ ನಾವು ಇದನ್ನ ಕೆಮಿಕಲ್ ಓದೋರ್ದು ಅದ ರೇಟ್ ಇರ್ತದೆ ಸರ್, ನಾವು ಇದನ್ನ ಸಾವಯವ ಬೆಳೆದವ್ರಿಗೆ ಅದ ರೇಟ್ ಇರ್ತದೆ. ಅಲ್ಲಿ ನಾವು APMCಗೆ ನಾವು ದಲ್ಲಾಳಿ ಮುಖಾಂತರ ಹೋಗಿ ಮಾರ್ಬೇಕಂದ್ರೆ ನಮ್ಗೆ ಇದಕ್ಕೆ ಪ್ರತ್ಯೇಕವಾಗಿ ನಿಗದಿಪಡಿಸಂಗಿಲ್ಲ ರೇಟ್ನ. ಈಗ ನಮಗೆಲ್ಲ ಸಾಮಾನ್ಯ ಕೆಮಿಕಲ್ ಹಾಕಿದ್ದು ಅದೇ ಸಿಗ್ತದೆ. ಆದ್ರೆ ಇನ್ನೊಂದು ಏನು ಸರ್, ನಮ್ದು ಗುಣಧರ್ಮ ಕಳ್ಕೊಳ್ಳೋದಿಲ್ಲ. ಕೆಮಿಕಲ್ ಹಾಕಿದ್ದು ನಮ್ದು ಸೊಪ್ಪು ಏನೋ ಓದೇವಿ, ತರಕಾರಿ ಏನೋ ಓದೇವಿ ಅಂದ್ರೆ ಅದು ಬೆಳಗ್ಗೆ ಓದೇವಿ ಅಂದ್ರೆ ನಿನ್ನೆ ಟೈಮ್ನ ಕಟಾವ್ ಮಾಡಿರ್ತೀವಿ, ಅದು ಬೆಳಗ್ಗೆ ಓದೇವಿ ಅಂದ್ರೆ ಅದೊಂದು ಸ್ವಲ್ಪ ಕಲರ್ ಶೇಡ್ ಆಗಿರ್ತೈತಿ. ಇದು ನಮ್ದು ಕಲರ್ ಶೇಡಿಂಗ್ ಹೆಚ್ಚಿಗೆ ಇರ್ತದೆ ಸಾವಯವದಾಗ ಬೆಳೆದಿರ್ತದೆ. ಇದಕ್ಕೆ ಅವ್ರ ರೇಟ್ ಒಂದು 50 ರೂಪಾಯಿ ಹೆಚ್ಚಿಗೆ ಸಿಗ್ತದೆ ಸರ್. ಆದ್ರೆ ಪ್ರತ್ಯೇಕವಾಗಿ ಸಾವಯವ ಬೆಳೆಯುವಂತ ರೈತರಿಗೆ ಅಂತೇಳಿ ಅದು ಪ್ರತ್ಯೇಕವಾಗಿ ಇನ್ನೂ ಎಲ್ಲಿ ಮಾರುಕಟ್ಟೆ ಇಲ್ಲ ಸರ್. ಅದು ಮಾರುಕಟ್ಟೆ ಸಿಕ್ಕರೆ ಇನ್ನೂ ರೈತರು ಸಾವಯವ ಬೆಳೆಯುವಂತ ರೈತರಿಗೆ ಸಿಗ್ತದೆ. ಹಾಗೇನೆ ಈಗ ನಮ್ಮ ಕೇಳುಗರಿಗೆ ಈ ಸಮಗ್ರ ಕೃಷಿ ಅಂದ್ರೆ ಏನು ನಮ್ಮ ಕೇಳುಗರಿಗೆ? ಸಮಗ್ರ ಕೃಷಿ ಅಂದ್ರೆ ಸರ್ ಒಂದೇ ಕೃಷಿಗೆ ಅವಲಂಬಿತ ಆಗಿರ್ಬಾರ್ದು. ಈಗ ನಮ್ದು ರೈತ ಬಾಂಧವರು ಏನ್ ಮಾಡ್ತಾರೆ, ಸಾಮಾನ್ಯವಾಗಿ ನಮ್ಮ ಆಜುಬಾಜುದವ್ರು ಗೊಂಜಾಳ ಹಾಕ್ಯಾರ, ನಾವು ಗೊಂಜಾಳ ಹಾಕ್ಬೇಕು. ಸಮಗ್ರ ಕೃಷಿ ಮಾಹಿತಿ ಈಗ ಅವ್ರಿಗೆ ಗೊತ್ತಿರುದಿಲ್ಲ. ಈಗ ಅವ್ರಿಗೇನಪ್ಪ ಬಾಜು ಗೊಂಜಾಳ ಹಾಕ್ಯಾರ, ಸೋಯಾಬಿನ ಬಿತ್ತಾರ, ಶೇಂಗಾ ಬಿತ್ತಾರ, ಹತ್ತಿ ಬಿತ್ತಾರ, ಕಬ್ಬು ಹಾಕ್ಯಾರ, ಅವ್ರನ್ನು ನಾನು ಕಬ್ಬು ಹಾಕುದು, ಅವ್ರ ಕೂಡ ಕಳಸುವಾಗ ಕಳಸುದು, ಅದ್ ಲಾಂಗ್ ಟರ್ಮ್ ಒಂದೇ ಬೆಳೆಗೆ ಹೊಂದಾಣಿಕೆ ಆಗ್ಬಿಟ್ಟಿರ್ತಾರೆ. ಸಮಗ್ರ ಕೃಷಿ ಅಂದ್ರ ಎಲ್ಲಾ ತರ ಬೆಳೆ, ಬಹು ಬೆಳೆ ಇರ್ಬೇಕು, ಇನ್ಕಮ್ ಸೋರ್ಸ್ ಇರ್ತಿರ್ಬೇಕು, ಡೈಲಿ ಇನ್ಕಮ್ ಅಂತ ಇರ್ಬೇಕು, ವಾರದ ಇನ್ಕಮ್ ಅಂತ ಇರ್ಬೇಕು, ತಿಂಗಳ ಇನ್ಕಮ್ ಇರ್ಬೇಕು, ಆರ್ ತಿಂಗಳದ್ ಇರ್ಬೇಕು, ವರ್ಷದ್ ಇರ್ಬೇಕು. ಲಾಂಗ್ ಟರ್ಮ್ 10 ವರ್ಷಕ್ಕೆ ಬರುವಂತ ಬೆಳೆನು ನಾವು ಅಳವಡಿಸಿಕೊಂಡಾಗ ಸಾವಯವ ಕೃಷಿ ಅಂತ. ಅಂದ್ರೆ ಒಟ್ಟಾರೆಯಾಗಿ ಬೇರೆ ಬೇರೆ ಬೆಳೆಗಳನ್ನ ನೀವು ವೈಜ್ಞಾನಿಕವಾಗಿ ಬೆಳೆದ್ರೆ ಅದು ಅಲ್ಪಾವಧಿಯಲ್ಲಿ ಆದಾಯ ತರುವಂತದ್ದು ವ್ಯವಸ್ಥೆ ಮಾಡ್ಕೋಬಹುದು. ನಾವು ರೂಪಿಸ್ಕೋಬೇಕು ಸರ್, ಸಮಗ್ರ ಕೃಷಿ ಅಂದ್ರೆ ನಾವು ರೂಪಿಸ್ಕೋಬೇಕು. ಅದ್ರಾಗ ಇದ್ರ ನಾವು ಈಗ ಬೆಳೆಗಳ ಬಂದ್ರೆ ನಾವು ಇದ್ರಾಗ ಬಾರ್ಡರ್ಗೆ ಏನರ ಕ್ರಾಪ್ ಹಾಕೋಬೇಕು ಸರ್. ಬಾರ್ಡರ್ಗೆ ಅಂದ್ರೆ ಏನೇನು ಹಾಕ್ತೀರಿ? ಲಾಂಗ್ ಟರ್ಮ್ ಕ್ರಾಪ್ ಅಂದ್ರೆ 7-8 ವರ್ಷ 10 ವರ್ಷಕ್ಕೆ ಬರುವಂತವು. ಮಹಾಗಣಿ ಹಾಕೋಬಹುದು, ಹೆಬ್ಬೆ ಹಾಕೋಬಹುದು, ಸಾಗವಾನಿ ಹಾಕೋಬಹುದು. ಸಾಗವಾನಿ ಇದೊಂದು ಸಮಸ್ಯೆ ಆಗ್ಬಹುದು, ಸಾಗವಾನಿ ರೈತರಿಗೆ ಹಾಕ್ಬಹುದು. ಮಾರ್ಕೆಟ್ ಕಡಿಯುವಾಗ ಪರ್ಮಿಷನ್ ತರ್ಬೇಕಂತ ರೈತರು ಕೇಳೋರಿಗೆ ಅದೊಂದು ಅನಿಸಿಕೆ ಇರ್ತೈತಿ. ಸಾಗವಾನಿ ಬಿಟ್ಟರು ನಮ್ಗ ಸೇಲಿಂಗ್ ಇರುವಂತದ್ದು, ಮಾರ್ಕೆಟ್ ಇರುವಂತದ್ದು, ಮಹಾಗಣಿ, ಹೆಬ್ಬೆವು ಇಂಥವ್ ಹಾಕೊಂಡ್ರೆ ನಮ್ಗ ಆಕೇಶ ಬರ್ತೈತಿ. ಇಂಥ ಹಾಕಿ ಬಾರ್ಡರ್ ಕ್ರಾಪ್ಗೆ ನಾವು ಬಾರ್ಡರ್ ಹಾಕೋಬಹುದು. ಆಮೇಲೆ ಅದ್ರಾಗ ನಾವು ಗ್ಲಿಸರಿ ಗಿಡ ಹಾಕೊಂಡು ನಾವು ಸಾವಯವಕ್ಕೆ ಅದು ಸೊಪ್ಪನು ಸಿಗ್ತದೆ, ಹಸಿರೆಲೆ ಗೊಬ್ಬರ ಮಾಡ್ಕೊಳಕ್ ನಮ್ಗೆ ಬಾರ್ಡ್ರಿಗೆ. ಆಮೇಲೆ ಬೇಲಿ ಬೆಳೆಯಾಗಿನು ಮಾಡ್ಕೋಬಹುದು ಅಂತ ಮಾಡ್ಕೊ. ಆಮೇಲೆ ಒಳಗಡೆ ಬಂದ್ರೆ ಹಣ್ಣಿನ ಗಿಡ ಹಚ್ಕೋಬಹುದು ಒಂದೇ ತರ ಮಾರ್ಕೆಟ್ಗೆ. ನಮ್ಗೆ ಸಮಗ್ರ ಕೃಷಿ ಮಾಡುವಾಗ ಹೊಲದಲ್ಲಿ ಒಳಗಡೆ ಈಗ ಹಣ್ಣಿನ ಗಿಡ ಹಚ್ಕೋಬಹುದು. ಹಣ್ಣಿನ ಗಿಡ ಹಚ್ಚಿ ಹಂಗ ಒಂದ್ ಮಾವಿನ ಗಿಡ ಮಾಡಿರ್ತಾರ, 40 ಫೂಟ್ಗೆ ಒಂದ್ ಮಾವಿನ ಗಿಡ ಹಚ್ಚಿ ಮಾವಿನ ಗಿಡ ಹಚ್ಚಾರ ಕೈ ಬಿಟ್ಬಿಡ್ತಾರ. ಎಷ್ಟು ಅಂತರ ಬಿಟ್ಟಿರ್ತೀರಿ? ನಾವು ಕ್ರಾಪ್ ಸೈಜ್ ಕಮ್ಮಿ ಮಾಡ್ಕೋತೀವಿ ಸರ್. ಒಬ್ಬೊಬ್ರು ಹೇಳ್ತಾರ ಮಾವಿನ ಗಿಡ ಹಚ್ಚಿರ 40-50 ಫೂಟ್ ಬಿಡ್ಬೇಕಂತೇಳಿ. ನಾವು ಅದ್ರಾಗ 20-15 ಫೂಟ್ಗೊಂದು ಸ್ವಲ್ಪರಾಗ ಇಳುವರಿ ಹೆಚ್ಚಿಗೆ ಬರ್ಬೇಕು. ಈಗ ರೈತರಿಗೆ ಬೇಕಾಯ್ತು ಲಘು ಅರ್ಲಿ ಕ್ರಾಪ್ ಅರ್ಲಿ ಮನಿ ಲಘು ಬರುವಂತ ಮಾಡ್ಬೇಕು. ಹಂಗಾಗಿ ನಾವು ಸ್ವಲ್ಪ ಮಾಡ್ಕೊಂಡು ಸ್ವಲ್ಪ ಬಹು ಬೆಳೆ. ಈಗ ಅದ್ರಾಗ ಒಂದ್ ಗಿಡ ನಾವು ಇಲ್ಲಿ ಮಾವಿನ ಗಿಡ ಹಚ್ಚಿದ್ವಿ ಅಂದ್ರೆ ಅದರಿಂದ 8 ಫೂಟ್ಗೊಂದು ನಾವು ಪೇರ್ಲ ಗಿಡ ಹಚ್ಕೊಂತೀವಿ, ಅದರಿಂದ 8 ಫೂಟ್ಗೊಂದು ನಾವು ನುಗ್ಗಿ ಗಿಡ, ಅದರಿಂದ ಒಂದ್ ಅದ ಮಾವಿನ ಗಿಡಕ್ಕೆ ನಮ್ಗೆ ಗ್ಯಾಪ್ ಮತ್ತು ನಮ್ಗೆ 30 ಗಿಡ. ನಿಮ್ಮ ಹೊಲದಲ್ಲಿ ಏನೇನು ಹಾಕಿರಿ ನೀವು? ನಮ್ಮ ಹೊಲದಾಗ ನಾವು ಮಾವಿನ ಗಿಡ ಐತಿ ಸರ, ಪೇರ್ಲ ಗಿಡ ಐತಿ ಸರ, ನುಗ್ಗೆ ಐತಿ. ಆಮೇಲಿಂದ ನಮ್ಗೆ ಬೇಕಾದಂಥ ಅದು ಮನೆಗೆ ಬೇಕಾದಂಥ ಹೊಸ ಹೊಸ ವೆರೈಟಿ ಹಣ್ಣಿನ ಗಿಡ ಸಿಕ್ಕಿದ್ವು, ಅವ್ನ ಹಣ್ಣಿನ ಗಿಡ ಹಚ್ಕೊಂಡಿರ್ತೀವಿ ಸರ್. ಅವ್ನ ಮಾರ್ಕೆಟಿಗೆ ನಾವು ನಿಯರಾಗಿ APMC ಹೆಚ್ಚಿಗೆ ಆದ್ರೆ APMC ಮಾಡ್ತೀವಿ ಸರ್. ಸ್ವಲ್ಪ ಇದ್ರೆ ನಮ್ಗೆ ಸಂಪರ್ಕದಾಗ ಇರುವಂಥ ಅಧಿಕಾರಿಗೆ ನಾವು ಬೆಳೆದೇವೆ ಅಂತೇಳಿ ಫೋನ್ ಮಾಡಿ ಹೇಳಿದ್ರೆ ಅವ್ರದ್ದೊಂದು ಗ್ರೂಪ್ ಇರ್ತೈತಿ, ನಮ್ಮ ಸಾವಯವ ರೈತರು ಬೆಳೆದಾರ ಅಂತೇಳಿ ಆ ಗ್ರೂಪ್ ಮುಖಾಂತರ ಅವ್ರ ಡಿಸ್ಪ್ಯಾಚ್ ಮಾಡ್ತಾರೆ, ನಮ್ಗೆ ಅವ್ರಿಗೆ ಹೋಗಿ ಮುಟ್ಟಿಸುವಂಥ ವ್ಯವಸ್ಥೆನ ಮಾಡ್ತೀವಿ. ಈಗ ತಾವು ಸಮಗ್ರ ಕೃಷಿ ಮತ್ತು ಸಾವಯವ ಕೃಷಿ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಹೇಳಿದ್ರಿ. ಅದೇ ರೀತಿ ನಮ್ಮ ಕೇಳುಗರಿಗೆ ಈ ಹಿಂಗಾರಿ ಬೆಳೆಯಾಗಿ ತಾವು ಏನೇನು ಬೆಳಿತೀರಿ? ಹಿಂಗಾರಿ ಬೆಳೆಗಳಾಗಿ ನಾವು ಮೊದಲಿಗೆ ಕಡ್ಲಿ ಜೋಳ ಬೆಳಿತಿದ್ವಿ ಸರ್ ಮೊದಲಿಗೆ. ಈಗ ನಮ್ಗೆ ಲಘು ಹೆಚ್ಚಿಗೆ ಬರ್ಬೇಕು, ರೊಕ್ಕ ಹೆಚ್ಚಿಗೆ ಬರುವಂತ ಬೆಳೆ ಸಿರಿಧಾನ್ಯ ಮಾಡ್ತೀವಿ, ಖರ್ಚು ಕಮ್ಮಿ ಸರ್. ಅವು ಕಡ್ಲಿಗೆ ಅದು ಕೆಮಿಕಲ್ ಯೂಸ್ ಮಾಡ್ಬೇಕು, ನಾವು ಸಾವಯವದಾಗ ಮಾಡೋದ್ರಿಂದ ಸಿರಿಧಾನ್ಯ ಬೆಳೆಯಕ್ಕೆ ನಾವು ಒಂದು ಒತ್ತು ಕೊಡ್ತೀವಿ. ಸಾಮೆ, ನವಣೆ, ರಾಗಿ, ಹಾರ್ಕ, ಊದಲ, ಕೊರಲಿ, ಸಜ್ಜಿ, ಜೋಳ, ಬರುಗ, ರಾಗಿ ಇಂಥವು 9 ತರ ಅದಾವ ಸರ್. ನಾವು ಮೇಜರ್ ಆಗಿ ನಾವು ಅಲ್ಲಿ ನಮ್ಮ ಭೂಮಿಗೆ ಹೊಂದಾಣಿಕೆ ಅಂದ್ರೆ ಎಲ್ಲ ಭೂಮಿಗೆ ಎಲ್ಲ ತರ ಸಿರಿಧಾನ್ಯನು ಬೆಳಿತೀವಿ ಸರ್. ಸಜ್ಜಿ ಜೋಳ ಅಂದ್ರೆ ಎಲ್ಲ ಕಡೆ ಬೆಳಿತಾರೆ ಸರ್, ಸಜ್ಜಿ ಒತ್ತಟೆ ಬೆಳಿತಾರೆ, ರಾಗಿ ಮಂಡ್ಯ ಕಡೆ ಬೆಳಿತಾರೆ ಸರ್. ನಮ್ಮ ಕಡೆ ಬಂದ್ರೆ ಸಿರಿಧಾನ್ಯ ನಾವು ಹಾರ್ಕ, ನವಣಿ, ಸಾಮಿ, ಊದಲ, ಬರ್ಗ ಇವನ್ನಷ್ಟು ಬೆಳಿಬಹುದು ಸರ್. ಇದ್ರ ಜೊತೆಗೆ ನಾವು ಚಿಯಾ ಅಂತ ಒಂದು ಅದೊಂದು ಬೆಳೆನು ಮಾಡ್ತೇವೆ ಸರ್. ನಾವು ಚಿಯಾ ಅಂತೇಳಿ ಈಗ ನಿಮ್ಮ ಹೊಲದಲ್ಲಿ ಬೆಳೆ ಮಾಡಿದ್ರಿ? ಈಗ ಸೋಯಾಬಿನ್ ಇದೆ ಸರ್, ಈಗ ಸದ್ಯ ರೀಸೆಂಟ್ ಆಗಿ ಸೋಯಾಬಿನ್ ಇನ್ನು ಈ ವಾರದಾಗ ಹಾರ್ವೆಸ್ಟ್ ಆಗ್ತದೆ ಸರ್. ಶೇಂಗಾ ಹೆಸರು ಅಂಕರ್ ಮುಗಿದು ಸರ್, ಶೇಂಗಾನು ಇನ್ನೂ ಒಂದು ತಿಂಗಳು ಹೋಗ್ತಾವೆ. ಸೋಯಾಬಿನ ಹಾಕಿವಿ ಸರ್, ಸೋಯಾಬಿನ ತೆಗೆದ ತಕ್ಷಣನೇ ನಾವು ಸಿರಿಧಾನ್ಯ ಬೆಳೆ ಕೈಗೊಳ್ತೀವಿ ಸರ್. ಈಗ ನೀವು ಸೋಯಾಬಿನ್ ಅನ್ನು ಬೆಳಿತೀನಿ ಅಂತೀರಿ, ಸೋಯಾಬಿನ್ ಬೆಳೆದಾದ ನಂತರ ನಿಮ್ಮ ಹೊಲದಲ್ಲಿ ಈ ಸಿರಿಧಾನ್ಯಗಳನ್ನ ಯಾವ್ಯಾವ ಬೆಳೆದಿದ್ದೀರಿ ತಾವು? ನಾವು ಬೆಳೆದಿದ್ದಂದ್ರೆ ಸರ್, ಈಗ ನವಣಿ ಬೆಳಿತೀವಿ ಸರ್, ಸಾಮಿ ಬೆಳಿತೀವಿ ಸರ್, ಕೊರಲೆ ಬೆಳಿತೀವಿ ಸರ್, ಹಾರ್ಕ, ಊದ್ಲ, ಬರ್ಗ ಅವನ್ನ ಬೆಳೆದಿಲ್ಲ ಸರ್. ಇನ್ನು ಅವನ್ನು ಬೆಳೆಯಕ್ಕೆ ನಾವು ಬೆಳೆಯುವಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಸರ್. ಈಗ ನಮ್ಗೆ ಇವನ್ನ ಇಳುವರಿ ಬಂದ್ರೆ ಸರ್, ಎಲ್ಲ ನಾವು ನೀರಾವರಿ ಇರುವಂತ ರೈತರಿಗೂ ಹೇಳ್ಬೋದು ಸರ್, ಒಂದು ಬೇಸಾಯ ಇರುವಂತ ರೈತರಿಗೆ ಅಂದ್ರೆ ನಾವು ಸೆಪ್ಟೆಂಬರ್ ಈ ವಾರದಾಗ ಬಿತ್ತಿದ್ರೆ ನೀರಿನ ಪ್ರಮಾಣ ಕಮ್ಮಿ ಇರ್ತದೆ ಸರ್. ಒಂದು ಬೇಸಾಯದವರು ಬೆಳಿಬಹುದು ಸರ್. ಇದು ಈಗ ಸದ್ಯ ಸೆಪ್ಟೆಂಬರ್ದಲ್ಲಿ ಈ ಬಾಳ ಅಂದ್ರೆ 15-20 ತಾರೀಕಿನೊಳಗ ಬಿತ್ತಿದ್ರೆ ಇನ್ನು 2-3 ಮಳಿ ಸಿಗ್ತಾವೆ. ಮಳೆಗೆ ಒಂದು ಬೇಸಾಯದಾಗ ನಾವು ನವಣಿ ಬಿತ್ಬೋದು, ಸಾಮಿ ಬಿತ್ಬೋದು, ಕೊರಲಿ ಬಿತ್ಬೋದು, ಹಾರ್ಕ ಬಿತ್ಬೋದು, ಯಾವನ್ನ ಬಿತ್ಬೋದು. ಆಮೇಲೆ ಇನ್ನೊಂದು ಬಿತ್ತು ಪದ್ಧತಿ ಒಂದು ಇದ್ರಾಗ ಭಾಳ ಸೂಕ್ಷ್ಮ ಐತಿ ಸರ್. ಇದ್ರ ಯಾವ ತರ ಯಾವ ತರ ಅಂದ್ರೆ ಎಕರೆಕ್ ಎರಡು-ಎರಡೂವರೆ ಕೆಜಿ ಬೀಜ ಶಿಫಾರಸ್ ಮಾಡೈತಿ ಇಲಾಖೆ. ಶಿಫಾರಸ್ ಮಾಡೈತಿ ರೈತರ ಮನೆಯಾಗ. ಈಗ ಮೊದ್ಲಕ್ಕೆ ಗೊತ್ತಿರೋದಂದ್ರೆ ಕರೆಸಾಮಿ, ಮಲ್ಲಿಸಾಮಿ, ಹಾಲ್ ನವಣಿ, ಹುರ್ಪುಲ್ ನವಣಿ ಅಂತ ಹೇಳಿದ್ವು. ಈಗ ಹೊಸ ವೈಜ್ಞಾನಿಕ ತಳಿ ಇಳುವರಿ ಬರುವಂಥ ತಳಿಗಳು ಆವಿಷ್ಕಾರಿ ಮಾಡಿದಂಥ ತಳಿಗಳು ಯೂನಿವರ್ಸಿಟಿ ಆಗಲಿ ಕೃಷಿ ಇಲಾಖೆದಾರಾಗಲಿ ಅವನ್ನ ಆವಿಷ್ಕಾರಿ ಮಾಡಿ ರೈತರಿಗೆ ಬಿಡಾಕತ್ತಾರೆ ಸರ್. ಅಂಥ ತಳಿಗಳನ್ನ ನಾವು ಶಿಫಾರಸು ಮಾಡಿದ್ವನ್ನ 2-3 kg ಸರ್ ಎಕರೆಕ್ಕ 2-3 kg ಇತ್ಕೊಂಡು ನಾವು ಅಗದಿ ಎತ್ತಿನ ಕೂರಿಗೆ ಆದ್ರೆ ನಾವು 1-1.5 inch ಎತ್ತಾಗಲಿ ಯಾವ್ದೋ ಕೂರಿಗೆಲಿ 1-1.5 inch ಆಳದಲ್ಲಿ ಅಗದಿ ಆಳವಾಗಿನೂ ಬಿತ್ತಿದ್ರೆ ಅದು ಜರ್ಮನಿಷನ್ ಹುಟ್ಟುದಿಲ್ಲ ಸರ್, ಕಾಳು ಸಣ್ಣದಿರುತ್ತೈತಿ. ಅದಕ್ಕೆ ನಾವು 1-1.5 inch ಅಷ್ಟರಾಗ ಬಿತ್ತನೆ ಮಾಡ್ಲಕ್ಕ ನಾವು ಅದನ್ನೊಂದು ಹೇಳ್ತೀವಿ ಸರ್. ಆಮೇಲಿಂದ ಅದಕ್ಕೆ ಯಾವುದು ಫರ್ಟಿಲೈಸರ್ ಇಲ್ಲ ಸರ್, ನಾವು ಅದಕ್ಕೆ ಮ್ಯಾಲ ಮುಂದೆ ಕೆಮಿಕಲ್ ಹೊಡಿಬೇಕು, ಕಳನಾಶಕ ಹೊಡಿಬೇಕು, ಕೀಡಿ ಬರ್ತೈತಿ ಅಂಥದ್ದು ಶಕ್ತಿ ಏನು ಔಷಧ ಸಿಂಪರಣೆ ಇಲ್ಲ ಸಿರಿಧಾನ್ಯ ಬೆಳೆದ್ರಿಂದ. ಸಿರಿಧಾನ್ಯ ಬೆಳೆದ್ರಿಂದ ರೈತರಿಗೆ ಆರ್ಥಿಕವಾಗಿನೂ ಸುಧಾರಣೆಗೊಳ್ಬೋದು ಸರ್, ತಮ್ಮ ಮನೆಗೆ ಆರ್ಥಿಕವಾಗಿ ಸುಧಾರಣೆ. ಮೊದ್ಲಕ್ ನಮ್ಮ ಮನೆಗೆ ಉಣ್ಣಾಕ ಅಕ್ಕಿ ಬೇಕು. ಈಗ ಏನಪ್ಪ ಜನರಿಗೆ ಸಾಮಾನ್ಯವಾಗಿ ಹೇಳ್ಬೇಕು, ಬಡವ್ರಿಗೆ ಮೊದ್ಲಕ್ಕ ಸಿರಿಧಾನ್ಯ ಊಟ ಮಾಡ್ತಿದ್ರು ಬಡವರು, ಶ್ರೀಮಂತರು ಪಾಕೆಟ್ ಅಕ್ಕಿ ಉಣ್ತಿದ್ರು. ಈಗ ನಿಜವಾಗಿ ಇರ್ಬೇಕಂದ್ರ ಬಡವರು ಪಾಕೆಟ್ ಅಕ್ಕಿ ಉಣ್ಣಾಕತ್ತಾರ, ಶ್ರೀಮಂತರ ಸಿರಿಧಾನ್ಯ ಉಣ್ಣಾಕತ್ತ ಸಿರಿಧಾನ್ಯ ಅಂತೇಳಿ ಅದಕ್ಕೆ ಸಿರಿಧಾನ್ಯ ಆಗೈತಿ, ಕಿರುಧಾನ್ಯ ಆಗೈತಿ. ಇಂತ ಬಂದ ಅಂದ್ರೆ ಆರೋಗ್ಯದ ಬಗ್ಗೆ ಎಲ್ಲರೂ ಜಾಗೃತರಾಗ್ಯಾರ ಅನ್ಬೇಕು. ಜಾಗೃತ ಆಗ್ಯಾರ, ಮೊದ್ಲಕ್ಕ ಶ್ರೀಮಂತರಷ್ಟ ಪಾಕೆಟ್ ಅಕ್ಕಿ ಉಣ್ತಿದ್ರೆ ಅವ್ರಿಗೇನ ಅದಕ್ಕೆ ರೂಢಿ ಹೊಂದಿಸ್ಕೊಂಡ್ರ. ಈಗ ಶ್ರೀಮಂತರಲ್ಲ, ಶ್ರೀಮಂತ ಆರೋಗ್ಯ ಕಾಪಾಡ್ಕೋ ರೊಕ್ಕ ಇದ್ದಾರೆ, ಆರೋಗ್ಯ ಕಾಪಾಡ್ಕೋಕೆ ಅದು 100 700 rupees kg ಆಗೈತಂದ್ರೂ ಸಿರಿಧಾನ್ಯ ತಂದು ಉಣ್ಣುವಂಥ ಪರಿಸ್ಥಿತಿ ಈ ಕೊರೋನಾ ಬಂದ್ಲಿಂದ ಈಗ ರೈತರಿಗೆ ಲಾಭದಾಯಕ ಈ ಕೃಷಿ ಸಿರಿಧಾನ್ಯ. ಶ್ರೀಮಂತರು ಇದನ್ನ ತಗೊಂಡು ಊಟ ಮಾಡುವಂಥ ವ್ಯವಸ್ಥೆ ಮಾಡತ್ತೆ. ಬಸೇರ ಇಷ್ಟೆಲ್ಲ ಹೇಳಿದ್ರೆ ತಾವು ತಮ್ಮ ಹೊಲದಲ್ಲಿ ಈಗ ದಿನನಿತ್ಯದ ಆದಾಯಕ್ಕೆ ಯಾವ ರೀತಿಯ ಬೆಳೆಗಳನ್ನ ಬೆಳೀತಾ ಇದ್ರಿ, ಏನೆಲ್ಲ ಮಾಡ್ತಾ ಇದ್ರಿ? ದಿನನಿತ್ಯ ಆದಾಯಕ್ಕಂದ್ರೆ ಸರ್ ನಾವು ಜವಾರಿ ಕೋಳಿ ಸಾಕೋಬಹುದು. ದಿನನಿತ್ಯ ಆದಾಯ ಜವಾರಿ ಕೋಳಿ ಸಾಕೊಂಡು ಡೈಲಿ ಒಂದು ಕೋಳಿ ಒಂದು ತತ್ತಿ ಹಾಕಿ ಹಾಕ್ತೈತಿ. ಈಗ ಅದಕ್ಕೆ ನಾವು ಏನು ಫುಡ್ ಹಾಕ್ಬೇಕಾಗಿಲ್ಲ, ಏನಿಲ್ಲ, ಕಾಸ್ಟ್ ಕಮ್ಮಿ. ಮುಂದೆ 400 rupees ಒಂದು ಕೊಟ್ಟು ಜವಾರಿ ಕೋಳಿ ತಂದ ಡೈಲಿ ಒಂದು ವರ್ಷದಾಗ ಒಂದು 720-730 ತತ್ತಿ ಹಾಕ್ತೈತಿ. ಅದು ನಾವು ಕೊಟ್ಟಿದ್ದು 500 rupees ಕೋಳಿ ಕೊಟ್ಟೆವು ಅಂದ್ರೂ ನಾವು 15 rupees ಒಂದು ತತ್ತಿ ಮಾರೇವು ಅಂದ್ರೆ ಆ ಕೋಳಿ ರೊಕ್ಕ ನಮಗೆ ಒಂದು ವರ್ಷದಾಗ ಕೋಳಿ ರೊಕ್ಕ ಹಳಗಿ ಬಂದ್ಬಿಡ್ತೈತಿ. ನಮ್ಗೆ ತತ್ತಿ ನಾವು ದಿನ 15-20 rupees ಅಲ್ಲೇ ಇದ್ದಲ್ಲೇ ಬಂದು ತಗೊಂಡು ಹೋಗುವಂಥ ವ್ಯವಸ್ಥೆ ಈಗ ಜವಾರಿ ತತ್ತಿಗೆ ನಡೆದೈತಿ. ಮತ್ತೇನು ಮಾಡಿರಿ ಆಮೇಲಿಂದ ವಾರದ ಇನ್ಕಮ್ಗಾಗಿ ಹಾಲು. ನಾ ಮೊದಲೇ ಹೇಳ್ದಂಗೆ ನಾನು ಜವಾರಿ ಆಕಳನ ಮಾಡಿ ನಾವು ಹಾಲು ಮಾರಿ ಉತ್ಪತ್ತಿ ಮಾಡಿ ಜವಾರಿ ಆಕಳ ನಾವು ಸಾವಯವ ಕೃಷಿಗೆ ನಮ್ಮ ಮನೆಗೆ ಉಣ್ಣಾಕ ರೊಕ್ಕ ಮಾಡ್ಕೊಳಕ್ ಬೇಕಾಗಿದ್ದು ನಮ್ಗೆ ಜರ್ಸಿ ಆಕಳ ಎರಡೂ ಬೇಕು. ಈಗ ನಾವು ಸಾವಯವ ಮಾಡ್ಕೋತೀವಿ ಅಂದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿನೂ ವಿಚಾರ ಮಾಡ್ಬೇಕಾಗ್ತೈತಿ. ನಾವು ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೊಳ್ಬೇಕಂದ್ರೆ ನಾವು ಒಂದು ಜರ್ಸಿ ಆಕಳ ಬೇಕು. ಜರ್ಸಿ ಆಕಳ ನಾವು ತಗೊಂಡು ಅದನ್ನು ಜರ್ಸಿ ಆಕಳಿಂದ ಡೈರೆಕ್ಟ್ ಕೆಮೆಪ್ಪದವ್ರಿಗೆ ಹಾಲು ಹಾಕೋದ್ರಿಂದ ಅದು ಹಾಲಿಂದ ವಾರಕ್ಕೊಮ್ಮೆ ರೊಕ್ಕ ಕೊಡ್ತಾರೆ, ಅದು ಹಾಲಿಂದ ವಾರದ ಇನ್ಕಮ್ ಬರ್ತೈತಿ. ಅಲ್ಲಿಂದ 3 ತಿಂಗಳದ್ದಂದ್ರೆ ನಮ್ಗೆ ಸೋಯಾಬಿನ ಇಂಥ ಕ್ರಾಪ್ ಬರ್ತಾವೆ, 3 ತಿಂಗಳದ ಕ್ರಾಪ್ ಬರ್ಬೋದು. ಇನ್ನು 5-6 ತಿಂಗಳದ್ದು ನಮ್ಮ ಮೀನುಗಾರಿಕೆ. ನಂದು ಇನ್ನೊಂದು ಹೇಳ್ಬೇಕಂದ್ರೆ ನಂದು 14-15 acres ಜಮೀನು. ನಂದು ಜಮೀನಂದ ನೀರು ಅಷ್ಟು ಹೊರಗೆ ಸ್ಟೋರ್ ಹೊರಗೆ ಹೋಗಂಗಿಲ್ಲ, ನಂದು ಮಳೆ ನೀರು ಅಷ್ಟು ಒಂದು ಕಡೆ ಸ್ಟೋರ್ ಮಾಡ್ಕೋತೀವಿ. ಕೃಷಿ ಹೊಂಡ ಕೃಷಿ ಒಂದು ಎಕರೆ ಕೃಷಿ ಹೊಂಡ ಮಾಡಿಕೊಂಡು ಅದರ ನೀರು ಅಷ್ಟು ಸ್ಟೋರ್ ಆಗ್ತದೆ. ಅದನ್ನ ನೀರನ್ನ ನಾವು ಸ್ಟೋರ್ ಮಾಡ್ಕೊಂಡಿರ್ತಾವ, ನಾವು ಅದನ್ನ ಮರಿತನ ಮೀನಾ ಬಿಡ್ತೀವಿ. ಅಲ್ಲ, ಈ ಮೀನುಗಾರಿಕೆ ಮಾಡೇನಂತ ತಾವು ಹೇಳಾಗತ್ತೀರಿ, ಯಾವ ರೀತಿ ಅದನ್ನ ನಿರ್ವಹಿಸ್ತೀರಿ? ನಿರ್ವಹಣೆ ಅಂದ್ರೆ ಸರ್ ಮೊದಲಿಗೆ ನಾವು ಅದನ್ನ ನೀರು ಪೂರ್ತಿ ಕೆರೆ ಖಾಲಿ ಮಾಡಿರ್ತೀವಿ ಸರ್. ಫಸ್ಟ್ ಸ್ಟಾರ್ಟಿಂಗ್ ಹೇಳ್ಬೇಕಂದ್ರೆ ಅದ್ರ ಜಗ್ಗ ಕಸ ಬೆಳಿಬೇಕು. ಆ ಕೆರೆ ನೋಡ್ರಿ, ಯಾರೋ ಬಂದಾರ ನೋಡ್ರಿ, ಏನ್ ಕಸ ಬೆಳದೈತಿ ಇದ್ರಾಗ ಅಂತ ಅನ್ಕೊಂಡಿರ್ಬೇಕು. ಆ ರೀತಿ ಜಗ್ಗ ಕಸ ಬೆಳಿಬೇಕು. ಅದ್ರ ನೀರು ಬಂತಂದ್ರೆ ಅದಷ್ಟು ಕೊಳಿತೀವಿ ಸರ್. ಕೊಳಿತಂದ್ರೆ ಅವಾಗ ನೀರು ತುಂಬ್ತಂದ್ರೆ ಮಳೆ ನೀರಿಗೆ ಶೇಖರಣೆ ಆತಂದ್ರೆ ಕೊಳಿತಂದ್ರೆ ನಾವು ಅವಾಗ ಮೀನು ಮರಿ ಸಿಗುವಂಥ ಕೇಂದ್ರಕ್ಕೆ ನಾವು ಸಂಪರ್ಕ ಮಾಡಿಕೊಂಡು ನಮ್ಗೆ ಇಷ್ಟೇ ತಾರೀಕಿಗೆ ಮೀನು ಬರಿಬೇಕಂತೇಳಿ ನಾವು ಮೊದಲು ಅವ್ರಿಗೆ ಬುಕ್ಕಿಂಗ್ ಕೊಟ್ಟು ಅಂದ್ರೆ ಅವ್ರು ನಮ್ಗೆ ಕೊಡುವಂಥ ವ್ಯವಸ್ಥೆ ಮಾಡ್ತಾರೆ. ಆ ಮೀನು ಮರಿ ತಂದು ಆಗ್ಬಿಟ್ಟು ಅಂದ್ರೆ ಅವು 3 ಮೀನಾ ತರ್ತೀವಿ ಸರ್. ಯಾವ ಮೀನು? 3 ಮೀನಾ ತರ್ತೀವಿ. ಒಂದು ಕಾಟ್ಲಾ, ರುಹ, ಮುರುಗಾಲ್ ಅಂತ ತರ್ತೀವಿ. ಒಂದೊಂದು ಜಾತಿ ಮೀನು ಒಂದೊಂದು ಬತ್ತಲ್ಲಿ ಮೇಯ್ತೈತೆ ಸರ್. ಒಂದು ಮೀನು ಮರಿ ಮೇಲ್ಗಡೆನೆ ಮೇಯ್ತೈತಿ, ಒಂದು ಮಧ್ಯಂತರ ಮೇಯ್ತೈತಿ, ಒಂದು ಆಳವಾಗಿ ಬೈತಿ. ಅದು ಆಳವಾಗಿದ್ದು ಮೇಲೆ ಒಟ್ಟ ಬರುದಿಲ್ಲ ಸರ್. ಅಲ್ಲ, ಈ ಮೀನಕ್ಕೆ ಎಲ್ಲ ಆಹಾರ ಯಾವ ರೀತಿ ಕೊಡ್ತೀರಿ? ಅದನ್ನ ಮೊದಲೇ ಹೇಳ್ದಂಗೆ ನಾವು ಅದಕ್ಕೆ ಆಹಾರ ಅಂದ್ರೆ ಸರ್ ನಾವು ಯಾವುದು ಹೊರಗಿಂದ ಕೈ ತಿಂಡಿ ಏನು ಕೊಡೋದಿಲ್ಲ ಸರ್. ಈಗ ಒಬ್ಬೊಬ್ಬರು ಮೀನುಗಾರಿಕೆ ಮಾಡ್ತಿರ್ತಾರ, ಅವರು ಅಕ್ಕಿ ನುಚ್ಚು ಗೋಧಿ ತೋಡು ಅಂತ ಹೊರಗಿನ ತಂದು ಹಾಕಿ ಲಾಭದಾಯಕ ಕಾಣೋದು ಕಮ್ಮಿ. ಅವ್ರು ಹೇಳ್ತಾರೆ ಮೀನುಗಾರಿಕೆ ಸಕ್ಸಸ್ ಆಗ್ಲಿಲ್ಲ ಅಂತೇಳಿ. ನಾ ಮಾಡ್ಕೊಂಡ ರೀತಿ ಅಂದ್ರೆ ಅದು ನನ್ನ ಭೂಮಿಯ ಕೆರೆ ಇರುವಂತ ಕಸ ಅದನ್ನ ಮೊದ್ಲು ಕೊಳತಿರ್ತೈತೆ ಅಂತ ನಿಮ್ಗೆ ಆಗ್ಲೇ ಹೇಳ್ದಂಗೆ ರೈತ ಬಾಂಧವ್ರಿಗೆ. ಅದರ ಅದನ್ನ ಅದ್ರ ಮೀನು ತಿಂದ ತಿಂತೈತಿ. ಅದಷ್ಟು ಆಗೋಳಿಗೆ ನಾನು ಡೈಲಿ ನಾನು ದನಗಳು ಹೊಲಕ್ಕೆ ಹೋಗ್ತಿರ್ತಾವ, ಆ ಸಗಣಿಯನ್ನ ದನಗಳ ಸಗಣಿ ಹಾಕಿದ್ದನ್ನು ಸಗಣಿ ಶೇಖರಣೆ ಮಾಡ್ತೇನೆ. ಶೇಖರಣೆ ಮಾಡಿ ಇವತ್ತು ಹಾಕಿದ ಸಗಣಿನ ಇವತ್ತೊಂದು ಗುಡ್ಡೆ ಹಾಕ್ತೇನೆ. ಇದನ್ನ 2 ಬಿಟ್ಟು ಹಾಗೆ ಸಾಲ ಗುಡ್ಡೆ ಹಾಕಿರ್ತೇನೆ ನಾನು. 2 ಟೈಮ್ ವಯಸ್ಸು ಅದ್ ಮೀನಕ್ಕೆ ಇಷ್ಟು ಸಗಣಿ ಕೊಡ್ತೇನೆ ನಾನು. ಒಂದು 50 ಕೆಜಿ 60 ಕೆಜಿ ಅಲ್ಲೇ ಸಗಣಿ ಸ್ಟಾಕ್ ಮಾಡ್ಕೊಂಡು ಅದಕ್ಕೆ ಮೀನಕ್ಕೆ ಕೊಡ್ತೇವೆ, ಅದ ಮೀನಕ್ಕೆ ಹಾರ ಆಗ್ತದೆ. ಅಲ್ಲ ಮಾರ್ಕೆಟಿಂಗ್ ಯಾವ ತರ ಐತಿ? ಮಾರ್ಕೆಟಿಂಗ್ ಅಂದ್ರೆ ಸರ, ನಾನು ಇಲ್ಲಿ ಮಟ್ಟ ಮಾರ್ಕೆಟ್ ಅಂದ್ರೆ ನನಗೆ ಅಲ್ಲೇ ನಿಯರ್ ಊರಾಗ ಮಾರುವಂತಾರ ಬರ್ತಾರ, ಅವ್ರ ಏನ್ ಮಾಡ್ತಾರೆ, ನನಗೆ 150-130 ಮಾರ್ಕೆಟ್ ಇದ್ದಂಗ ನಾನು ಲಾಭದಾಯಕ ಬೇಕು ಮಾಡ್ಕೋತೀವಿ, ಅವ್ರನ್ನ ಕರೆಸಿ ಅವ್ರನ್ನ ಮೀನ ಹಿಡ್ಕೊಂಡು ಹೋಗ್ತಾರ. ನನಗೆ ಮೀನದ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗಾಗಿ ನಾವು ಮೀನುಗಾರಿಕೆಯನ್ನು ಮಾಡಿಕೊಂಡು ಅನಿವಾರ್ಯ ಅವರು ಮೀನುಗಾರಿಕೆಯನ್ನು ಕರೆಸಿಕೊಂಡು ಅವರೇ ಇಳಿದು ಅವರೇ ಹಿಡ್ಕೊಂಡು ಹೋಗ್ತಾರೆ ಸರ್. ಅವ್ರಿಗೆ ನಾನು ಅವ್ರಿಗೆ ಹಿಡಿ ಚಾರ್ಜ್ ಏನು ಕೊಡುದಿಲ್ಲ, ಹಿಡಿ ಚಾರ್ಜ್ ಅವ್ರಿಗೆ ಲಾಸ್ಟ್ನೇಕ್ ಒಂದು ಮೀನ ಕೇಳ್ತಾರೆ ಸರ್ ಕೂಲಿಗಾಗಿ, ಅವ್ರಿಗೆ ಒಂದು ಮೀನ ಕೊಡ್ತಾರೆ. ನನಗೆ 1-1.5 ಕೆಜಿ ಮೀನು ಬರ್ತಾವೆ, 5 ತಿಂಗಳ 5-6 ತಿಂಗಳದಾಗ ಮೀನ ನಾನು ಯಾವುದೇ ಖರ್ಚು ಇಲ್ದಂಗೆ ಬರ್ತಾವೆ. ಈಗ ಒಟ್ಟಾರೆಯಾಗಿ ತಮ್ಮ ವಾರ್ಷಿಕ ಆದಾಯ ಎಷ್ಟು, ಈ ಸಿರಿಧಾನ್ಯ ಆಗಿರ್ಬೋದು, ಸಾವಯವ ಕೃಷಿಯಿಂದ ಆಗಿರ್ಬೋದು, ಸಮಗ್ರ ಕೃಷಿಯಿಂದ ಆಗಿರ್ಬೋದು, ಸರಾಸರಿ ಅಂದಾಜು ಎಷ್ಟು ಆದಾಯ? ಸರಾಸರಿ ಸರ್ ನಂದು ಕನಿಷ್ಠ ಅಂದ್ರೆ ಒಂದು 13-15 ಲಕ್ಷ ರೂಪಾಯಿ ಮಟ್ಟ ಎವರೇಜ್ ಆಗ್ತದೆ ಸರ್. ವಾ, 15 ಲಕ್ಷ ರೂಪಾಯಿಗೂ ನಾನು ಸರಾಸರಿ ಆದಾಯ ಆಗ್ತದೆ ಸರ್. ನಂದ ಎಲ್ಲ ಓವರ್ಆಲ್ ಆಗಿ ಖರ್ಚು ವೆಚ್ಚಗಳನ್ನೆಲ್ಲ ತೆಗೆದು ನನಗೊಂದು 8-10 ಲಕ್ಷ ರೂಪಾಯಿ ನಿವ್ವಳ ಆದಾಯ ಉಳಿತದೆ ಸರ್ ವಾರ್ಷಿಕವಾಗಿ. ಒಂದು ನಾನು ಒಂದು ಸರ್ಕಾರಿ ಹುದ್ದೆ ಇದೆ ಅಂತ ನಾನು ಭಾವಿಸ್ಕೊಂತೀನಿ. ನಾನು ನನಗೆ ಕೃಷಿ ಅಂದ್ರೆ ಒಂದು ಖುಷಿ, ಹೌದು, ನನಗೆ ಇದೇ ಒಂದು ಮೂಲ ಉದ್ಯೋಗ. ಈ ಸಾವಯವ ಕೃಷಿ ಬಗ್ಗೆ ಜನರಿಗೆ ತಾವು ಏನ್ ಹೇಳಿಕ್ ಬಯಸ್ತೀರಿ, ಏನ್ ತಿಳುವಳಿಕೆ ನೀಡ್ತೀರಿ, ಅಥವಾ ಇದ್ರ ತಿಳುವಳಿಕೆಗಾಗಿ ನೀವೆಲ್ಲಾದ್ರೂ ಹೊರಗೆ ಅವ್ರಿಗೆ ಮಾಹಿತಿಯನ್ನು ಕೊಡ್ಲಿಕ್ಕೆ ಹೋಗ್ತೀರಾ? ಹೇಗೆ ಹೋಗ್ತದೇನು ಸರ್? ಈಗ ನಮ್ಮ ರೈತ ಸಂಪರ್ಕ ಕೇಂದ್ರದಿಂದ ಅವರು ಆಯ್ದ ಗ್ರಾಮಗಳಲ್ಲಿ ಕೃಷಿ ತರಬೇತಿಗಳು ಇಟ್ಟಿರ್ತಾರೆ ರೈತರಿಂದ ಮಾಹಿತಿ ಅಂತೇಳಿ. ನಮ್ದು ಚಬ್ಬಿ ಹೋಬಳಿಯಿಂದ ಕೃಷಿ ಇಲಾಖೆ ಅಂತ ಅಲ್ಲಿ 5 ಸುತ್ತಮುತ್ತ ಹಳ್ಳಿಗಳಲ್ಲಿ ಇಟ್ಟಿರ್ತಾರೆ. ನಮ್ಮ ಬೇರೆ ಇಲ್ಲಿ ನಮ್ಮ ED ಆಫೀಸ್ಲಿಂದ ಅವ್ರಾಗ್ಲಿ ನಮ್ಮನ್ನ 5 ತರಬೇತಿ ಕರೆದಿರ್ತಾರೆ ಸರ್, ರೈತರನ್ನ ಕೂಡಿಸಿರ್ತಾರೆ. ಆಮಿಂದ ಧರ್ಮಸ್ಥಳ ಸಿರಿ ಮಿಲ್ಲರ್ಸ್ದವ್ರು ಅವರು ಕರೆದಿರ್ತಾರೆ. ನಾವು ರೈತರನ್ನ ಒಂದು 30-40 ಜನ ರೈತರು ಕೂಡಿಸಿರ್ತಾರೆ. ನನಗಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ನನ್ನ ಕರೀತಾರೆ, ನನಗೆ ಅದ ಖುಷಿ. ರೈತ ಸಂಪನ್ಮೂಲ ವ್ಯಕ್ತಿಯಾಗಿ ಹೋಗ್ತಾನೆ ಅನ್ನೋದು ಒಂದು ಖುಷಿ. ಆಮೇಲಿಂದ ರೈತರಿಗೆ ಅವ್ರು ರೈತರಿಂದ ಪ್ರಾಕ್ಟಿಕಲ್ ಆಗಿ ಹೇಳ್ತೀವಿ. ಈಗ ವಿಜ್ಞಾನಿಗಳು ಹೇಳೋದು ಅವರು ಥಿಯರಿ ಹೇಳೋದಕ್ಕೆ ರೈತರು ಪ್ರಾಕ್ಟಿಕಲ್ ಹೇಳೋಕೆ ಜನರು ಆಟೋಮೆಟಿಕ್ ಆಗಿ ತಿಳ್ಕೊತಾರೆ ಅಂತೇಳಿ ಅವ್ರು ನಮ್ಮನ್ನ ಗುರುತಿಸ್ಕೊಂಡು ನಾವು ರೈತರಿಗೂ ಹಳ್ಳಿ ಹಳ್ಳಿಗೆ ಹೋಗ್ತೀವಿ. ನಮ್ಮ ತಾಲೂಕು ಬಿಟ್ಟು ಬೇರೆ ಜಿಲ್ಲಾಕ್ಕೂ ಹೋಗಿರ್ತೀವಿ. ಹೋಗಿ ನಾನು ಇದ್ರ ಬಗ್ಗೆ ಸಿರಿಧಾನ್ಯ ಬಗ್ಗೆ ಸಮಗ್ರ ಕೃಷಿ ಬಗ್ಗೆ ಸಾವಯವ ಕೃಷಿ ಬಗ್ಗೆ ರೈತರಿಗೆ ಅದೊಂದು ಪರಿಪಾಠ ಮಾಡಿ ರೈತರಿಗೆ ಮಾಹಿತಿ ಬರುವಂಗ ಅವ್ರ ಅನುಭವಕ್ಕೆ ಅಲ್ಲಿ ಭೂಮಿ ಬೆಳೀತಾ ಒಬ್ಬೊಬ್ಬರು ರೈತ ಹೇಳ್ತಿರ್ತಾರೆ. ಇದ ಪ್ರೇರಣೆಗೊಂಡು ಎಲ್ಲರೂ ಸಾವಯವ ಕೃಷಿ ಮಾಡ್ತಾ ಇದ್ದಾರೆ ಸರ್. ಅವ್ರಿಗೆ ಮಾಡ್ಲಿಕ್ಕೆ ನಾ ಒಂದು ರೂಪಾಂತರ ನಾವು ಹೇಳ್ತೇನೆ ಸರ್. ಇನ್ನೊಂದು ಅಂದ್ರೆ ಅಲ್ಲಿ ಈಗ ನಾನು ಒಂದು ಹೇಳಕ್ ಹೋಗಿರ್ತೇನೆ ಸರ್, ಅಲ್ಲಿ ಒಂದು ಯಾವ್ದೋ ಊರಿಗೆ ಹೇಳಕ್ ಹೋಗೇನಂದ್ರೆ ಆ ಏರಿಯಾದಾಗ ಬರೀ ಗೊಂಜಾಳ ಬಿಟ್ಟು ಏನು ಬೆಳೀತಿರ್ತಿಲ್ಲ. ಗೊಂಜಾಳ ರೈತರಿಗೆ ಏನಪ್ಪಾ ಒಂದು ಇಲ್ಲೇ ನಮ್ಮ ಕಲಘಟಗಿ ತಾಲೂಕು ಹೋದ್ರೆ ಕಲಘಟಗಿ ತಾಲೂಕು ಹೋದ್ರೆ ಗೊಂಜಾಳ ಕಬ್ಬು ಸೋಯಾಬೀನ್ ಮೂರ ಕ್ರಾಪ್ ಅಂತ ಹೇಳ್ತಾರೆ. ಅವ್ರ ಸಿರಿಧಾನ್ಯ ನಮಗ್ ಬರದಿಲ್ ಬಿಡ್ರಿ ಸುಳಿ ಬೀಳ್ತೈತಿ ಹಂಗ ಅಂತ ಹೇಳ್ತಾರೆ. ನಾವು ಅದಕ್ಕೆ ಆಧಾರವಾಗಿ ಹೇಳ್ತೀವಿ ಈ ರೀತಿ ಬೆಳೀರಿ ನಿಮ್ಗೆ ಈ ರೀತಿ ಖರ್ಚು ಕಮ್ಮಿ ಆಕತಿ ಬೆಳೀರಿ ಅಂತ ಅವ್ರಿಗೆ ಮನ ಪರಿವರ್ತನೆ ಮಾಡಿ ಈ ರೀತಿ ಬೆಳೆದಾಗ ನಿಮ್ಗೆ ಇಳುವರಿ ಇಲ್ಲ ಹೆಚ್ಚಿಗೆ ಖರ್ಚು ಕಮ್ಮಿ. ಎಕರೆಕ್ 3 ಕೆಜಿ ಬೀಜ ಬಿತ್ತಿದ್ರೆ ಅದು 30 ಕೆಜಿ ಬೀಜ ಬಿತ್ತದಕ್ಕೆ 10 ಚೀಲ ಯೂರಿಯಾ ಗೊಬ್ಬರ DAP ಗೊಬ್ಬರ ಎಲ್ಲಕ್ಕೆ 10 ಚೀಲ ಹಾಕೋದಕ್ಕೆ ಇದಕ್ಕೆ ಏನು ಗೊಬ್ಬರ ಇಲ್ಲದಂಗೆ ಬೆಳೆಯುವಂತ ಅವ್ರಿಗೆ ರೈತರಿಗೆ ಪರಿಪಾಠ ಮಾಡಿ ಅವ್ರಿಗೆ ಹೇಳೋದ್ರಿಂದ ಅವರು ಮನವರಿಕೆ ಆಗಿ ಅವ್ರಿಗೆ ಬೀಜನೂ ಕೊಡುವಂತ ವ್ಯವಸ್ಥೆನೂ ಮಾಡ್ತೀವಿ. ನಾವು ಯಾವ ತರ ಮಾಡ್ತೀರಿ ಬೀಜ? ನಾವು ಅವ್ರಿಗೆ ನಮ್ದೊಂದು FPO ಇದೆ ಸರ್, FPO ಮುಖಾಂತರ ಕೊಡ್ತೀವಿ. ನೇರ ನಮಗ್ ಸಂಪರ್ಕ ಮಾಡಿ ನಮ್ಗೆ ನೇರವಾಗಿನೂ ಅವ್ರಿಗೆ ಬೀಜ ಕೊಡುವಂತ ವ್ಯವಸ್ಥೆನೂ ಮಾಡ್ತೀವಿ ಸಿರಿಧಾನ್ಯದ ಬೀಜನ. ಹೊಳ್ಳಿ ನಮ್ದು FPOದಿಂದ ನಮ್ದು ತಿಮ್ಮಾಪುರದಾಗ ನಮ್ದು ಒಂದು FPO ಐತಿ, ಗದಗ ಧಾರವಾಡ ಹಾವೇರಿ ಅಂತ FPO ಐತಿ. ಆ FPOದಾಗ ನಮ್ಗೆ ಅಲ್ಲಿ ಅವ್ರಿಗೆ ಅವರ ಬಂದು ಖರೀದಿ ಕೊಟ್ರೆ ಅವ್ರು ಅಲ್ಲಿ ಖರೀದಿ ತಗೊಳ್ಳೋಂತ ಟನ್ ಗಟ್ಲೆ ಇರಲಿ ಕ್ವಿಂಟಲ್ ಗಟ್ಲೆ ಎಲ್ಲ ಒಬ್ಬೊಬ್ರು ಹೇಳ್ತಾರೆ ಅವ್ರು ನಮ್ಗೆ 10 ಕ್ವಿಂಟಲ್ ಆದ್ರೆ ತಗೊಳ್ಳೋರು ಯಾರು ರೀ ಅಂತೇಳಿ ಮಾರ್ಕೆಟಿಂಗ್ ಸಮಸ್ಯೆ ಬಂದು ಅದನ್ನು ತಗೊಳ್ಳೋಂಥ ವ್ಯವಸ್ಥೆನೂ ನಮ್ಮ FPOದಿಂದ ತಗೊಳ್ಳೋಂಥ ವ್ಯವಸ್ಥೆ. ಗದಗ ಧಾರವಾಡ ಹಾವೇರಿ ಸಾವಯವ ಒಕ್ಕೂಟ ಅಂತೇಳಿ ನಮ್ದೊಂದು ಒಕ್ಕೂಟ ಐತೆ ಸರ್. ಆ ಒಕ್ಕೂಟದಿಂದ ಖರೀದಿನೂ ಮಾಡ್ತೀವಿ ಸರ್. ನಮ್ದಲ್ಲಿ ಒಂದು ದೊಡ್ಡ ಪ್ರಮಾಣದಾಗ ಪ್ರೊಸೆಸಿಂಗ್ ಯೂನಿಟ್ ಇದೆ ಸರ್, ತಿಮ್ಮಾಪುರದ ಶಿಗಾಂವ್ ತಾಲೂಕು ತಿಮ್ಮಾಪುರದ ಅಲ್ಲಿ ಪ್ರೊಸೆಸಿಂಗ್ ಯೂನಿಟ್ ಅವ್ರು ಅಕ್ಕಿ ಮಾಡಿ ಅವ್ರು ಮಾರುವಂಥ ವ್ಯವಸ್ಥೆನೂ ಮಾಡ್ಕೊಂಡ್ರೆ. ಇಷ್ಟೆಲ್ಲ ಕೃಷಿಯಲ್ಲಿ ತಾವು ತೊಡಗಿಕೊಂಡಂತ ತಮಗೆ ಯಾವುದಾದರೂ ಸಂಘ ಸಂಸ್ಥೆಗಳು ಅಥವಾ ಸರ್ಕಾರದಿಂದ ಗುರುತಿಸಿ ಪ್ರಶಸ್ತಿಗಳನ್ನು ನೀಡಿದ್ದಾರೆ? ಸುಮಾರು ಪ್ರಶಸ್ತಿಗಳು ಬಂದಿದ್ದಾವೆ ಸರ್, ಸಂಘ ಸಂಸ್ಥೆಗಳಿಂದ ಸುಮಾರಾಗಿ ಬಂದಿದ್ದಾವೆ ಸರ್. ನನಗೆ 2019 ಅಗ್ರಿ ಯೂನಿವರ್ಸಿಟಿ ಅವರು ನನ್ನ ಗುರುತಿಸಿ ಯುವ ಶ್ರೇಷ್ಠ ಕೃಷಿಕ ಅಂತೇಳಿ ಕೊಟ್ಟಿದ್ದಾರೆ ಸರ್. 2019 2020 ವಿಶ್ವ ವಿಜಯ ಪತ್ರಿಕೆ ಅವರು ಕರ್ನಾಟಕ ರೈತ ರತ್ನ ಅಂತೇಳಿ ವಿಶ್ವ ವಿಜಯ ಪತ್ರಿಕೆದವರು ಕೊಟ್ಟಿದ್ದಾರೆ ಸರ್. 2021-22 ಆವಿಷ್ಕಾರಿ ರೈತ ಆದಾಯ ದ್ವಿಗುಣಗೊಂಡ ರೈತ ಅಂತೇಳಿ ಅದೇ ಅಗ್ರಿ ಯೂನಿವರ್ಸಿಟಿ ಅವರು ಮತ್ತೊಂದು ಕೊಟ್ಟಿದ್ದಾರೆ ಸರ್. ಹಂಗ ಸುಮಾರು ಹಲವಾರು ಸಂಘ ಸಂಸ್ಥೆಗಳಿಂದ ನನಗೆ ಸನ್ಮಾನ ಪ್ರಶಸ್ತಿ ಬಹಳ ಸಿಕ್ಕಿದಾವೆ ಸರ್. ನನಗೆ ತುಂಬಾ ಸಂತೋಷ ಬಸವರೇ. ಸಾಕಷ್ಟು ಪ್ರಶಸ್ತಿಗಳು ಸಹ ತಮಗೆ ಲಭಿಸಿದವೆ. ನಮ್ಮ ಕೇಳುಗರಿಗೆ, ನಮ್ಮ ರೈತ ಬಾಂಧವರಿಗೆ ಉತ್ತಮ ಆರೋಗ್ಯಕ್ಕಾಗಿ ಏನಾದರೂ ಕೃಷಿಯಲ್ಲಿ ವಿಶೇಷತೆಯನ್ನು ತಾವು ಕೈಗೊಂಡಿದ್ದೀರಾ? ಹೇಗೆ ಹೇಳ್ಬೇಕಂದ್ರೆ, ಉತ್ತಮ ಆರೋಗ್ಯಕ್ಕಂದ್ರೆ ಇನ್ನೊಂದು ನಾವು ಚಿಯಾ ಸೀಡ್ಸ್ ಅಂತೇಳಿ ಒಂದು ಬೆಳಿತೀವಿ ಸರ್. ಸೂಪರ್ ನ್ಯೂಟ್ರಿಯಂಟ್ ಅಂತಾರೆ ಅದು. ಮೆಕ್ಸಿಕೋ ದೇಶದ ನಾವು ಒಂದು ಮೊದಲೇ ನಾವು ಅದನ್ನು ನಾವು ಹೊಸ ಹೊಸ ತಳಿ ಸಂಶೋಧನೆ ಮಾಡಿ ಯೂನಿವರ್ಸಿಟಿವರೆಗೆ ಕೊಡೋದನ್ನು ನಾವು ಹೊಸ ಹೊಸ ತಳಿ ಬೆಳೀತಿದ್ದೆ. ಹಂಗೆ ನಾನು ಒಂದು ಚಿಯಾ ಸೀಡ್ಸ್ ಅಂತೇಳಿ ನನಗೊಬ್ಬರು ಹಂಗೆ ಯೂಟ್ಯೂಬ್ದಾಗ ನೋಡ್ಕೊಂಡು ಅವ್ರ ಸಂಪರ್ಕ ತಗೊಂಡು ಒಬ್ಬ ನಿಯರ್ ಇಲ್ಲ ನಮ್ಮ ಹತ್ತಿರದವ್ರ ಅವ್ರ ಕಡೆ ನಾನು ತಗೊಂಡೆ. ಅವ್ರ ಹೆಸರನ್ನ ಹೇಳಾಕಿದ್ರೆ ಬಯಸುವುದಿಲ್ಲ. ಅವ್ರು ತಗೊಂಡೆ ನಾನು. ಅವರು ನನಗೆ 15,000 ರೂಪಾಯಿ ಕ್ವಿಂಟಲ್ ಕೊಡ್ತೇನೆ ಅಂತೇಳಿ ನನಗೆ ಬೀಜ ಕೊಟ್ರು. ಆ ಬೀಜ ಬೆಳೆದೆ ನಾನು, ಬೀಜ ಬೆಳೆದೆ. ನನಗೆ ಆದಂತ ಘಟನೆ ಇದೆ. ಯಾರೋ ಹೇಳ್ತಾರ ಬೈಬ್ಯಾಕ್ ತಗೋತೇವೆ ಅಂತೇಳಿ, ಅದಕ್ಕೆ ರೈತರು ಮೋಸ ಹೋಗ್ಬೇಡ್ರಿ ಅಂತೇಳಿ ನಾ ಇದೊಂದು ಸೂಚನೆ ಅಂತ ಹೇಳ್ತೇನೆ. ಅದಕ್ಕೆ ನಾನು ಅಗದಿ ಹತ್ತಿರದಾರ ನಮಗೆ ಗೊತ್ತಿರುವಂತ ನಮ್ಮ ಹುಬ್ಬಳ್ಳಿ ಇರುವಂತ ಇದ್ರಾಗ ಸಿಟಿಯಾಗಿರುವಂತ ಸಂಪರ್ಕದಾರ ನನ್ ಕೊಟ್ಟಾಗ ನಾನು ಅದನ್ನ ಬೆಳೆದೆ. ಎಕರೆಕ್ ಒಂದ್ ಕೆಜಿ ಬೀಜ ಕೊಟ್ಟಿದ್ರು ಅವ್ರು. 600 ರೂಪಾಯಿಗೆ ಒಂದ್ ಕೆಜಿ ಬೀಜ ಇಸ್ಕೊಂಡಿದ್ರು ನನ್ನ ಕಡೆ. ಕ್ವಿಂಟಲ್ಗೆ 18,000 ರೂಪಾಯಿ ತಗೋತೀವಿ, ಎಕರೆಕ್ 4-5 ಕ್ವಿಂಟಲ್ ಬೀಜ ಇಳುವರಿ ಬರ್ತದೆ ನಿನಗೆ ಅಂತೇಳಿ ಕೊಟ್ಟಿದ್ರು. ಅದೇ ಪ್ರಕಾರ ನಾನು ಬಿತ್ತಿದೆ ಸರ್. ನನಗೂ ಹೊಸ ಮಾಡ್ಬೇಕಂದ್ರೆ ನನಗೊಂದು ಖುಷಿ. ಅದನ್ನ ಬೆಳೆದೆ ಬೆಳೆದೆ. ಅದು ಒಂಥರ ತುಳಸಿ ಗಿಡ ಬಂದಂಗೆ ಬಂತು ಸರ್, ಚಿಯಾ ಸೀಡ್ಸ್ ಅಂದ್ರೆ. ಅದಕ್ಕೆ ನಮ್ದು ಊರ ಹತ್ರ ಹಂದಿಗಳ ಕಾಟ, ನವಿಲು, ನರಿ, ಚಿಗರಿ ಕಾಟಿತ್ತು. ಅವ್ರು ಕೇಳಿದೆ ಸರ್ ನಾನು, ಅದು ಅದಕ್ಕೆ ಯಾವುದಕ್ಕೆ ಕಾಟಿಲ್ಲ ಅಂತ ಹೇಳಿದ್ರು. ಅದ್ರಾಗ ದನ ಬಿಟ್ಟರು ಮೇಯ್ತಿದ್ದಿಲ್ಲ ಸರ್. ಒಂಥರ ಹೊಲ ಸುಗಂಧ ಬರ್ತ ವಾಸನೆ, ಆಜುಬಾಜು ಅಷ್ಟು ಸುಗಂಧ ಬರ್ತ ವಾಸನೆ ನಾರ್ತಿತ್ತು. ಚಿಯಾ ಬೆಳೆ ಸರ್. ಅದ್ರ ಒಂದ್ ಎಕರೆಕ್ ಒಂದ್ ಕೆಜಿ ಬೀಜ ಅಗದಿ ಮೇಲ 1/2 ಇಂಚ್ನಾಗ ಅಷ್ಟ ಬಿತ್ತನೆ ಮಾಡಕ್ ಹೇಳಿದ್ರು. ಆ ಪ್ರಕಾರ ಬಿತ್ತಿದ್ವಿ ನಾವು. ಅದು ಬಂತು, ಸುಮಾರು ಚಲೋ ಬಂತು, ಬೇರೆ ಎಲ್ಲ ಬಂತು, ಅದ್ರ ಇಳುವರಿನು ಚಲೋ ಬಂತು. ಏನ್ ಲಾಭ ಅದರಿಂದ? ಅದೊಂದು ಸೂಪರ್ ನ್ಯೂಟ್ರಿಯಂಟ್ ಸರ್. ಇದನ್ನ ಬೆಳಿ ಪದ್ಧತಿ ಹೇಳಿ ಬೆಳೆದೆ. ಇಳುವರಿನ ಚಲೋ ಬಂತು, 3.5 ಕ್ವಿಂಟಲ್ ಇಳುವರಿ ಬಂತು. ಅವ್ರು 3-5 ಕ್ವಿಂಟಲ್ ಬರ್ತೈತಿ ಅಂತ ಹೇಳಿದ್ರು, 3.5 ಕ್ವಿಂಟಲ್ ಇಳುವರಿ ಬಂತು. ಅದನ್ನ ನಾವು ಅವಾಗ ಮಾರ್ಕೆಟಿಂಗ್ ಮಾಡ್ಬೇಕಂತೇಳಿ ಅವ್ರಿಗೆ ಫೋನ್ ಮಾಡಿದ್ವಿ. ಹಾರ್ವೆಸ್ಟ್ ಮಾಡಿ ಎಲ್ಲ ಮಾಡಿ ಅದನ್ನ ಒಕ್ಕಣೆನು ಭಾಳ ಸೂಕ್ಷ್ಮ ಸಣ್ಣ ಕಾಳು ಇರೋದ್ರಿಂದ ಅದನ್ನು ಕೂದು ಚಂಡಿ ಚಂಡಿ ಕೂದು ತಾಡಪತ್ರೆಗೆ ಹಾಕಿ ಒಕ್ಕಿ ತೂರಿ ದೊಡ್ಡ ಗಾಳಿ ಬಿಟ್ರೆ ಅದು ಹಾರಿ ಹೋಗ್ತತಿ. ಸಣ್ಣ ಗಾಳಿಯಾಗ ತೂರಿ ಒಕ್ಕಿ ಎಲ್ಲ ರೆಡಿ ಮಾಡಿಟ್ಕೊಂಡು ಫೋನ್ ಮಾಡಿದೆ. 5,000 ರೂಪಾಯಿ ಕ್ವಿಂಟಲ್ ತಗೋತೀವಿ ಅಂತ ಹೇಳಿದರು. ಬೇರೆ ಬೆಳೆ ಮಾಡಿದ್ರೆ ಇನ್ನೂ ಹೆಚ್ಚಿಗೆ ತಗೋತಿದ್ನಲ್ಪ ನಾನು, ಹೊಸದ್ ಮಾಡಿ ಎಲ್ಲ ಆಜುಬಾಜು ರೈತರಿಗೆ ಏ 15,000 ರೂಪಾಯಿ ಬೆಳೆ ಬೆಳೆದನೆ ಅಂತೇಳಿ ನಾನು ಎಲ್ಲ ರೈತರಿಗೆ ಹೇಳ್ಕೊಂಡಿದ್ದೆ. ನಾನು ಜಿಗುಪ್ಸೆಗೊಂಡು ಅವಾಗ ನಾನು ಸುಮ್ಮನೆ ಇದ್ದೆ. ನಾನು ಬೇರೆ ಕ್ರಾಪ್ ಇದ್ದು ಯೂನಿವರ್ಸಿಟಿ ಸೈಂಟಿಸ್ಟ್ಗಳು ನನ್ನ ಹೊಲಕ್ಕೆ ಬರ್ತಿದ್ರು. ಬೇರೆ ಕ್ರಾಪ್ ಇದ್ದಾಗ ಯೂನಿವರ್ಸಿಟಿ ಸೈಂಟಿಸ್ಟ್ ಬಂದ ಅವರು ಅದನ್ನು ಚಿಯಾ ಸೀಡ್ಸ್ ಹೊರಗಡೆ ಎಲ್ಲೋ ಮಾರಾಕ್ ತಗೊಂಡು ತಿಂತಿದ್ರು. ನಾನು ಒಂದ್ಸಲ ಹೋದಾಗ ಅವರು ಬೆಳೆ ನೋಡಿದ್ರು, ಅವಾಗ ಇನ್ನೂ ಹಾರ್ವೆಸ್ಟ್ ಮಾಡಿದ್ದಿಲ್ಲ. ಅವ್ರು ಬಸಯ್ಯ ನೀನು ಚಿಯಾ ಬೆಳೆದಿದ್ದಿಲ್ಲ, ಏನ್ ಮಾಡಿದೆ? ಏನ್ ಬಿಡ್ರಿ ಮೇಡಮ್, ಯಾರೋ ಒಬ್ರು ಕೊಟ್ಟಿದ್ರು ಬೆಳೆದೆ, ಲಾಸ್ ಆಗಿ ಹಂಗ ಮನೆ ಇಟ್ಕೊಂಡ್ಬಿಡ್ತಾನೆ, ದನಾನು ತಿನ್ನಂಗಿಲ್ಲ ಮನುಷ್ಯಾರು ತಿನ್ನಂಗಿಲ್ಲ ಅಂತೇಳಿ ಅಂದ್ಯಾರ. ಅಂದಾಗ ಅವರು ಇಲ್ಲ ನಾವು ಬೇರೆ ಕಡೆ ತಗೋತೀವಿ ಅಂತೇಳಿ ಅವ್ರು ಹಂಗ ಒಂದು ಕುಂತಂಗ ಚರ್ಚೆ ಮಾಡುವತ್ನಾಗ ಒಂದು 5-6 ಮಂದಿ ಅವ್ರು ವಿಜ್ಞಾನಿಗಳಿದ್ರು. ಅವ್ರ ಗ್ರೂಪ್ನಾಗ ಅವ್ರು ನಮ್ಮ ಸಾವಯವ ರೈತರು ಬೆಳೆಯುವಂತಾರೆ, ಚಿಯಾ ಸೀಡ್ಸ್ ಬೆಳೆದಾರ, ನೀವು ಅದನ್ನ ಮಾರುಕಟ್ಟೆ ಮಾಡ್ಬೇಕು ತಗೊಳ್ಳೋಂಥ ರೈತರಿದ್ರು ಇಲ್ಲೇ ಅವರು ನಿಮ್ಗೆ ನೇರವಾಗಿ ತಂದು ಕೊಡ್ತಾರೆ, ಪ್ಯೂರ್ ಆರ್ಗಾನಿಕ್ ಅವ್ರ ರೈತರು ನಾನು ಅದು ಕ್ಲಾರಿಟಿ ನಾನು ಅಂತೇಳಿ ಅವ್ರು ಮೇಡಮ್ ಅವ್ರು ಹೇಳಿ ಗ್ರೂಪ್ನಾಗ ಹಾಕಿದ್ರು. ಒಂದು 1/2 ತಾಸಿನ ನನಗೆ ಒಂದು 15 ಕೆಜಿ ಆರ್ಡರ್ ಬಂತು. ಮಾರ್ಕೆಟ್ ಮಾಡೋಕೆ ಯೂನಿವರ್ಸಿಟಿ ಒಬ್ರು ನನಗೆ ಲಕ್ಷ್ಮಿ ಪಾಟೀಲ್ ಅಂತೇಳಿ ಒಬ್ರು ಮೇಡಮ್ ಅವರು ನನಗೆ ಅದನ್ನು ಪ್ರೇರಣೆ ರೂಪಿಸ್ಕೊಟ್ರು. ಅದೇ ರೀತಿಯಾಗಿ ನನಗೆ ಈಗ ನಾನು 5 ವರ್ಷ ಆಯ್ತು ಸರ್ ನಾನು ಚಿಯಾ ಸೀಡ್ಸ್ ಕಂಟಿನ್ಯೂಸ್ ಆಗಿ ನಾನು ಕೃಷಿ ಮೇಳದಾಗ ಸ್ಟಾಲ್ ಹಾಕ್ತೇನೆ ಸರ್. ಎಲ್ಲೇ ಬೇರೆ ಕಡೆ ಸ್ಟಾಲ್ ನನಗೆ ಗೌರ್ಮೆಂಟಿಂದ ಸಹಾಯಧನ ನನಗೆ ಎಲ್ಲಿ ಸ್ಟಾಲಿಗೆ ರೊಕ್ಕ ತಗೊಳ್ಳೋದಿಲ್ಲ ಸರ್. ನಾವು ರೊಕ್ಕ ಕೊಟ್ಟು ಸ್ಟಾಲ್ ಹಾಕಿ ಮಾಡ್ಬೇಕು ನಮ್ಗೆ ಆಗುದಿಲ್ಲ. ರೈತರಿಗೆ ನಮ್ಗೆ ಒಂದು ಯೂನಿವರ್ಸಿಟಿಯವರಾಗ್ಲಿ ಕೃಷಿ ಇಲಾಖೆಯವರು ಅವ್ರು ಏನೋ ಒಂದು ಕಾರ್ಯಕ್ರಮ ಇದ್ದಾಗ, ಫಲಪುಷ್ಪ ಪ್ರದರ್ಶನ ಇದ್ದಾಗ, ಒಂದ್ ಏನೋ ಒಂದು ಕಾರ್ಯಕ್ರಮ ಅವ್ರ ಇಲಾಖೆದಿಂದ ಇಟ್ಕೊಂಡಾಗ ನಮ್ಮನ್ನ ಒಂದು ಗುರುತಿಸಿ ನಮ್ಮನ್ನಲ್ಲಿ ಅಂತ ರೈತರನ್ನ ಇಟ್ಟಿರ್ತಾರೆ, ಅಲ್ಲಿ ನಾವು ಮಾರ್ಕೆಟ್ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ. ಅದರಿಂದ ಈ ಉಪಯೋಗ ಅಂದ್ರೆ ಸೂಪರ್ ನ್ಯೂಟ್ರಿಯಂಟ್ ಸರ್. ಅದ್ರಾಗ 14 ತರ ನ್ಯೂಟ್ರಿಯಂಟ್ಸ್ ಇದ್ರು. ಒಮೆಗಾ-3 ವಿಟಮಿನ್, ಫೈಬರ್, ಜಿಂಕ್, ಐರನ್ ಎಲ್ಲ ಇರೋದ್ರಿಂದ ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತದೆ ಸರ್. ಶುಗರ್, BP, ಇವನ್ ಮೂಲವಾದಿ ಫಸ್ಟ್ ಸ್ಟೇಜ್ ಇದ್ರೆ ಕ್ಯಾನ್ಸರ್ ಕಮ್ಮಿ ಆಗ್ತತಿ, ಸ್ಕಿನ್ ಪ್ರಾಬ್ಲಮ್, ಏರ್ ಪ್ರಾಬ್ಲಮ್, ಇಂಥ ಎಲ್ಲ ಗುಣಧರ್ಮ ಇರೋದ್ರಿಂದ ಒಂದ ಬೀಜದಾಗ ಸೂಪರ್ ನ್ಯೂಟ್ರಿಯಂಟ್. ನಾನೀಗ ಅದನ್ನ 1 ಕೆಜಿಗೆ 600 ರೂಪಾಯಿ ಅಂತ ಮಾರಾಕತ್ತೀನಿ. ನನಗೆ ಅದು ಒಂದು ಬಿಸ್ನೆಸ್ ಆಗೈತಿ. ಹಿಂಗೆ ನಾವು ಮೂಲವರ್ಧನೆ ಮಾಡ್ಕೊಂಡು ಅದ್ರ ಕೂಡ ನನ್ನ ಸಿರಿಧಾನ್ಯ ನಾ ಬೆಳೆಯುವಂಥವನ್ನ ಅಕ್ಕಿನೂ ನಾನು ಅವನ್ನ ಮಾಡ್ಕೊಂಡು ಮಾರ್ಕೆಟ್ ಮಾಡ್ತೀವಿ. ಅಕ್ಕಿ ಸಿರಿಧಾನ್ಯ ಅಕ್ಕಿಯಿಂದ ನಾವು ಇನ್ನೊಂದು ಏನಂದ್ರೆ ಸರ್, ನಮ್ಮ ಮನೆಯ ಆರೋಗ್ಯಕ್ಕೆ ನಮ್ಗೆ ಇಡ್ಲಿ ಮಾಡ್ಬೋದು, ಪಡ್ಡ ಮಾಡ್ಬೋದು, ದಾಸಿ ಮಾಡ್ಬೋದು, ಪುಳಿಯೋಗರೆ ಮಾಡ್ಬೋದು, ಪಲಾವ್ ಮಾಡ್ಬೋದು, ಸ್ವೀಟ್ ಮಾಡ್ಬೋದು, ಆಮೇಲಿಂದ ಶಾವಿಗೆ ಮಾಡ್ಬೋದು. ಇಷ್ಟೆಲ್ಲ ಮಾಡ್ಕೊಂಡು ನಮ್ಮ ಆರೋಗ್ಯಕ್ಕೆ ನಾವು ಬೇಕಾದ ನಾವು ಉಣ್ಕೋಬಹುದು. ಈಗ ಮಾರ್ಕೆಟ್ನಾಗ ತಂದು ಉಣ್ಣಕ್ಕಿಂತ ನಾವು ಮಾಡ್ಕೊಂಡು ಉಣ್ಣೋದು ಒಂದು ರೈತರಿಗೆ ಒಂದು ನಾವು ಬೆಳೆದಂಥ ಬೆಳೆ ನಾವು ಸಾವಯವದಾಗ ಬೆಳೆದಂಥ ಬೆಳೆ ನಮ್ಮ ಆರೋಗ್ಯಕ್ಕೆ ನಾವು ಚಲೋ ಕಾಯ್ಕೋಬೇಕಂತೇಳಿ ನಾನು ರೈತರಿಗೆ ಇದೊಂದು ಅನಿಸಿಕೆ ಹೇಳ್ತೇನೆ ಸರ್. ಬಸಯ್ಯವರೇ, ಇಷ್ಟೊತ್ತು ತಾವು ನಮ್ಮ ಜೊತೆಗಿದ್ದು ಸಾಕಷ್ಟು ಸಾವಯವ ಕೃಷಿಯ ಬಗ್ಗೆ, ಸಮಗ್ರ ಕೃಷಿಯ ಬಗ್ಗೆ ಸಾಕಷ್ಟು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಒದಗಿಸಿಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿಯ ಪರವಾಗಿ ತಮಗೆ ಮತ್ತೊಮ್ಮೆ ನಮಸ್ಕಾರ. ನಮಸ್ಕಾರ ಎಲ್ಲ ನನ್ನ ರೈತ ಬಾಂಧವ ಕೇಳುಗರ ರೈತ ಬಾಂಧವರಿಗೆ ಮತ್ತು ಆಕಾಶವಾಣಿಗೆ ನನ್ನ ನಮಸ್ಕಾರಗಳು. ಸಾವಯವ ಕೃಷಿ ಮತ್ತು ಸಮಗ್ರ ಕೃಷಿ ಕುರಿತು ಹುಬ್ಬಳ್ಳಿ ತಾಲೂಕಿನ ಅಗಡಿ ಗ್ರಾಮದ ಪ್ರಗತಿಪರ ರೈತರಾದ ಬಸಯ್ಯ ಉಳವಯ್ಯ ಮಂಟಯ್ಯನವರ್ ಅವರೊಂದಿಗಿನ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಸಂದರ್ಶಿಸಿದವರು ಕುಮಾರ್ ಅಗಡಿ. ಇನ್ನು ಮುಂದೆ ಬಾಗಲಕೋಟೆ ತಾಲೂಕಿನ ತುಳಸಿಗೇರಿಯ ಬಾಳಪ್ಪ ಹನುಮಂತಪ್ಪ ಹನುಮಪ್ಪ ಮಾದರ್ ಹಾಗೂ ಸಂಗಡಿಗರಿಂದ ಕಣಿವಾದನ. 4 ಮಾತ್ರ 10 ಜಪ್ತಾಳ್.